ಕಮಲವೋ ಬಂದಿ ಕಣ್ಣಣ್ಣ, ನಾ ಬಂದು 5 ನಿಮಿಷದ ಮೇಲಾಯ್ತು, ನೋಡ್ತಾ ಇವ್ನಿ ನೋಡ್ತಾ ಇವ್ನಿ ಅದ ಏನಣ್ಣ ಹಂಗೆ ಅಣಿಸ್ತಾ ಕುಂತಿದ್ದಿ ದುಡ್ಡನ್ನ? ಅಯ್ಯೋ ಮುಳುಗೋಗ್ಬಿಟ್ಟಿವ್ನಿ, ಏನಾಗ್ಬಿಟ್ಟದೆ ಕಮಲವ್ವ? ಈ ಒಂದೇ ತರ ಅವೆ ಈ ನೋಟ್ ಅವೆಲ್ಲ, ಅದು 10 ರೂಪಾಯಿ ಹಂಗೆ ಕಾಣ್ತದೆ, 20 ರೂಪಾಯಿದು ಅದ ಲೆಕ್ಕ ಹಾಕ್ತೀನಿ, ನನ್ನ ಹತ್ರ ಇಷ್ಟಿತ್ತಲ್ಲ, ಹೆಂಗ್ ಲೆಕ್ಕ ಹಾಕಿದ್ರು ಒಂದು 20 ರೂಪಾಯಿ 30 ರೂಪಾಯಿ ಕಡಿಮೆ ಬರ್ತಾದಲ್ಲ ಅಂದ್ಬಿಟ್ಟು ತಿರ್ಕೊಂಡು ಲೆಕ್ಕನೇ ಆಗ್ತಾವ್ನಿ. ಅವಾಗಿಂದ ಇನ್ನೂ ಸರಿಯಾಗಿ ಲೆಕ್ಕ ಸಿಕ್ಲಿಲ್ಲ ಅಂದ್ರೆ ಇನ್ನೂ ಅದು ನಿನ್ಗೆ ಸಮಸ್ಯೆ ಪರಿಹಾರ ಆಗ್ಲಿಲ್ಲ ಬಿಟ್ಟದೆ. ಆದ್ರೂ ಬಿಡೋಣ, ಇಷ್ಟೊಂದು ದುಡ್ಡು ಇಟ್ಟಿದ್ಯಲ್ಲ, ಬಿದ್ಬಿಡ್ತಾನೆ ಒಂದ್ ತೀ ಕೊಡ್ಸಕ್ಕಿಲ್ಲ. ಇನ್ನೇನು ಅಂದ್ರೆ ಕಮಲಾಕನ್ ಕಣ್ಣು ಬಿದ್ಮೇಲೆ ಇನ್ ಮುಗೀತು ಕಪ್ಪ ನಮ್ ದುಡ್ಡನ್ ಕತ್. ಅಯ್ಯೋ ಅದು ಹೊಸಿ ವ್ಯವಸಾಯದಲ್ಲಿ ಬೆಳೆದಿನಲ್ಲಪ್ಪ, ಹೊಸಿ ಕಾಳು ಕಡ್ಡಿ ಎಲ್ಲ ಮಾರ್ಬಿಟ್ಟು ಬಂದಿ. ಸರಿ, ಈ ಪಾಟಿ ದುಡ್ಡು ಇಷ್ಟೊತ್ನಾಗ ಮಾಡಿಕೊಂಡಿದ್ಯಲ್ಲ, ಏನ್ ಸಮಸ್ಯೆ? ಏನಿಲ್ಲ ನೋಡಿಲ್ಲಿ, 10 ರೂಪಾಯಿ ನೋಟು 20 ರೂಪಾಯಿ ನೋಟು ಏನೋ 50 ನೂರು ಅನ್ನೋದು ಕಡಿಮೆ ಹಂಗ್ ಲೆಕ್ಕ ಹಾಕ್ತಿರೋದು. ಇರ್ಲಿ ಕಣಪ್ಪ, ಕಮಲಕ್ಕ ನಟ್ಟಿತಾವ, ಇಷ್ಟೊಂದು ಕಾಸು ಇಟ್ಕೊಂಡು ಇಷ್ಟೊತ್ತಲ್ಲಿ ಬಂದಿದ್ಯಲ್ಲ, ನೀನು ಏನಾದ್ರು ಖರೀದಿ ಮಾಡಕ್ ಹೊರಟ್ಬಿಟ್ಟಿದ್ಯಾ? ಅದು ನಾನ್ ಗದ್ದೆ ತಾ ಹೊಂಟಂಗಿದ್ನ, ಬಂದವನೆ ಜಗತಿ ಮೇಲೆ ಕೂತ್ಕೊಂಡು ಎಣಿಸ್ತಾವನೆ ದುಡ್ಡ ಎಣಿಸ್ತಾವನೆ, ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೀನಿ, ಗೊತ್ತೇ ಆಗಿಲ್ಲ ನಮ್ ಶಂಕರಣ್ಣಂಗೆ. ಶಂಕರಣ್ಣ ಲೆಕ್ಕಾಚಾರದ ಮನುಷ್ಯ, ಲೆಕ್ಕ ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ. ನಾನು ಲೆಕ್ಕ ಹಾಕಿದ್ರೆ ಹೊಸಿ ಹೆಚ್ಚು ಕಡಿಮೆ ಬರ್ತದೆ ಅಂದ್ಬಿಟ್ಟು ಕಮಲಕ್ಕನ ಕೈನಲ್ಲೇ ಕೊಟ್ಬಿಟ್ಟು ಲೆಕ್ಕ ಹಾಕ್ಸೋಣ ಅಂದ್ಬಿಟ್ಟು ಬಂದ್ಬಿಟ್ಟಿವ್ನಿ. ಯಾಕೆ ಅಂದ್ರೆ ಕಮಲ ಮುನ್ನ ಜಗಲಿ ಮೇಲೆ ಕೂತ್ಕೊಂಡು ಲೆಕ್ಕ ಹಾಕಕ್ಕೆ ನನಗೆ ಖುಷಿ, ಏನು ತೊಂದರೆ ಇಲ್ಲ ಕಣ್ ಸುಬ್ಬಣ್ಣ. ಹ್ಞೂ, ಏನು ಕಿತ್ಕತಾಳೆ ಅಥವಾ ಇನ್ನೇನು ಆಗ್ಬಿಡ್ತದೆ ಎಂಥದ್ದು ಇಲ್ಲ, ಎಲ್ಲ ಕರೆಕ್ಟಾಗಿ ಲೆಕ್ಕ ಹಾಕಿ ಇಷ್ಟೇ ಅದೇ ಅಂದ್ಬಿಡ್ಬೇಕಾದ್ರೆ ಬರೋದೊಂದು ಚೀಟಿನೂ ಕೊಟ್ಬಿಡ್ತಾಳೆ. ಮನೇಲಾದ್ರೆ ಅಣ್ಣ ಐಕ್ಳು ಮಕ್ಕಳೆಲ್ಲ ಕಿತ್ಕೋತವೆ, ಅದಕ್ಕೆ ಕೊಡಪ್ಪ ಇದು ಕೊಡಪ್ಪ ಅಂತ ಅನ್ಬಿಟ್ಟು ಇದು ಏನೇ ಆಗ್ಲಿ ಹೊಸಿ ಉಳಿತಾಯ ಮಾಡ್ಬೇಕು, ಅದಕ್ಕೊಂದ್ ಮಾರ್ಗ ಹುಡುಕೊಂಡವನೇ ಈ ತರ ಮಾಡ್ಬೇಕು ಅಂತ. ಸರಿ ಕಣಪ್ಪ, ನಿನ್ ಶಿಷ್ಯ ಎಲ್ಲಿ ರಾಜಣ್ಣ? ಅದೇ ಯೋಚನೆ ಮಾಡ್ತಾ ಕೂತೀವ್ನಿ. ಅದೇನೋ ಹೊಸಿ ಬೇರೆ ಕಡೆ ಅವ್ರ ಸಂಬಂಧಿಕರದಂತೆ, ಅದೆಂತದೋ ಪೂಜೆ ಇಟ್ಕೊಂಡವ್ರೆ ಬರಕ್ ಹೇಳ್ಬಿಟ್ಟವ್ರೆ ಶಂಕರಣ್ಣ, ನಾವು ಹೋಗ್ಲೇಬೇಕು ಇವತ್ತು, ಹೊಸಿ ಹೋಗಿ ಬಂದ್ಬಿಡ್ತೀನಿ ಅಂತ ಅಂದಾಪ. ಅದಕ್ಕೆ ನೀನು ಆ ಟೈಮ್ ನೋಡ್ಕೊಂಡೆ ಕಾಸು ಹೊರಗಡೆ ತೆಗೆದಿದ್ದಿ. ರಾಜಣ್ಣ ಇಲ್ವಲ್ಲ ಹೆಂಗೋ, ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಕಮಲಕ್ಕ, ದುಡ್ಡು ನೋಡ್ಬಿಡ್ತಾನೆಲ್ಲ, ಅಗತ್ಯ ಇರ್ಲಿ ಇಲ್ದೇ ಇರ್ಲಿ ಹೊಸಿ ಕೊಟ್ಟಿರೋ ಮೇಲೆ ಕೊಡ್ತೀನಿ ಅಂತಾನೆ. ಅದ್ಯಾವ್ದೋ ನಂಗೆ ಶಂಕರಣ್ಣ ದುಡ್ಡು ಕೊಡ್ಬೇಕು ಅಂತ ಅವತ್ತು ಹೇಳ್ತಾ ಇದ್ದ ನನ್ನ ಹತ್ರ. ಅವನ ಅವನ ಹತ್ರ ಇದ್ರೆ ನಾನು ಕಿತ್ಕೋತೀನಿ, ನನ್ನ ಹತ್ರ ಇದ್ರೆ ಅವನಿಗೆ ಇಸ್ಕತಾನೆ, ಕೊಟ್ಬಿಡ್ತಾನೆ ಪಾಪ. ಹೊಸಿಯ ಒಂದೆರಡು ದಿನ ಮೂರು ದಿನ ತಡವಾಯ್ತೆ ಅಷ್ಟೇ, ಆದ್ರೂ ಕೊಟ್ಬಿಡ್ತಾನೆ. ಅದರಲ್ಲಿ ಇರ್ಲಿ ಬಿಡಪ್ಪ, ಈಗ ಇಷ್ಟೊಂದು ಕಾಸು ಮಾಡಿಕೊಂಡಿದೆಯಲ್ಲ, ಇದರಲ್ಲಿ ನಿನ್ನ ಹಣ ಎಷ್ಟು, ಹೊರಗಡೆ ಅವ್ರು ಕೊಡ್ಬೇಕಾಗಿರೋದು ಎಷ್ಟು? ಉಳಿತಾಯ ಇಲ್ಲಕ್ಕಪ್ಪ, ಜಾಸ್ತಿ ಏನಿಲ್ಲ, ಖರ್ಚ ಜಾಸ್ತಿ ಆದ್ರೂ ಒಂದ್ ಸ್ವಲ್ಪ ಉಳಿತಾಯ ಮಾಡ್ಕತ್ತವನಿ, ಯಾಕಂದ್ರೆ ಕಷ್ಟ ಸುಖಕ್ಕೆ ಆಗ್ಲಿ ಅಂದ್ಬಿಟ್ಟು ಮಾಡ್ಕತ್ತವನಿ ಉಳಿತಾಯ. ಅದು ಬಿಟ್ರೆ ಇನ್ನೇನಿಲ್ಲ. ಈಗ ಹೇಳಪ್ಪ ಕಮಲಕ್ಕಂಗೆ ಯಾವ್ಯಾವ್ದ್ರಲ್ಲಿ ಉಳಿತಾಯ ಮಾಡ್ತೀನಿ ಅಂತ. ಅದ ಹೇಳೋಣ ವಸಿ. ಈಗ ಯಾವ್ಯಾವ್ದ್ರಲ್ಲಿ ಉಳಿತಾಯ ಅಂತಂದ್ರೆ, ಊಟದಲ್ಲಿ ಉಳಿತಾಯ, ಊಟ ತಿಂಡಿಲಿ ಉಳಿತಾಯ, ಕಾಫಿ ಟೀ ಉಳಿತಾಯ. ಅದು ಒಂದ್ರಲ್ಲಿ ಹೊಸಿ ಬಿಗಿ ಇಲ್ಲ ಕನ್ ಕಮಲಕ್ಕ, ಅವೆರಡು ನಮಗ್ ಗೊತ್ತು. ಯಾವ್ದ್ರಲ್ಲಿ ಬಿಗಿ ಇಲ್ಲ, ಉಳಿತಾಯದಲ್ಲ ಉಳಿತಾಯದಲ್ಲ ಕನಪ್ಪ, ಊಟ ತಿಂಡಿಲಿ ಬಿಗಿ ಇಲ್ಲ. ನೀನ್ ಬಿಗಿ ಇಲ್ಲ, ಕಾಸು ಉಳಿತದಲ್ಲ ಹೊಸಿ. ನಂದು ಎಳದು ಬಿಡ್ತದೆ ಮನ್ಸು, ಈ ಏನಾದ್ರು ಪದಾರ್ಥಗಳ ತಿನ್ನೋ ಪದಾರ್ಥ ನೋಡ್ಬಿಟ್ರೆ ಮನ್ಸು ಎಳಿತದೆ ಹಂಗಾಗ್ಬಿಟ್ಟು. ಅಂತ ದೊಡ್ಡ ಖರ್ಚೇನ್ ಮಾಡಕ್ಕಿಲ್ಲ ಕಣ್ಣ ಸುಬ್ಬಣ್ಣ. ನಾನು ಇನ್ನೊಂದಿನ ಹಂಗ್ ಮನ್ಸು ಎಳ್ದಂಗ ನಮ್ಮನ್ನ ಜ್ಞಾಪಿಸ್ಕೊಳ್ಳೋಣ. ಈ ಜೊತೆಗಂತೂ ಈ ರಾಜಣ್ಣ ಇರ್ತಾನಲ್ವಾ, ಅವನಿಗೋಸಿ ಖರ್ಚಾಯ್ತದೇನಪ್ಪ, ಅದ್ ಬಿಟ್ರೆ ಇನ್ನೇನು ಇಲ್ಲ. ಈಗ ನಾ ತಿನ್ನುವಾಗ ರಾಜಣ್ಣನ ಕೊಡ್ಸೋದ ಬಿಡೋದ ನೀನು ಹೇಳ್ಬಿಡು, ತಿನ್ನುವಾಗ ನೋಡ್ತಾನೆ ಅಂದ್ಬಿಟ್ಟು ಅವನಿಗೂ ಕೊಡಿಸ್ಬಿಡ್ತೀನಿ. ಕೊಡಿಸ್ಬೇಕು ಬಿಡು, ಅದ್ ಧರ್ಮ ಅದು. ಅವನು ಹಂಗೆ ಮಾಡ್ತಾನೆ ಪಾಪ, ಅವನ ಬಗ್ಗೆ ನಾವು ಅವನ್ ಇಲ್ಲ ಅಂದ್ಬಿಟ್ಟು ನಾವು ಕೆಟ್ಟದಾಗ ಮಾತಾಡ್ಬಾರ್ದು ಏನ್ ಕಮಲಕ್ಕ? ಒಬ್ರು ಇಲ್ಲ ಇಲ್ಲ ಅಂದ್ಬಿಟ್ಟು ನಾವು ಎರಡು ಪಾಯಿಂಟ್ ಆಯ್ತು, ಆಮೇಲೆ ಇನ್ಯಾವ್ದ್ರಲ್ಲಿ ಉಳಿತಾಯ ಮಾಡ್ಬೋದು ಹೇಳು ಅಣ್ಣ. ಈಗ ವ್ಯವಸಾಯ ಮಾಡ್ತೀವಲ್ಲ ಅಣ್ಣ, ಒಂದೇ ಸರಿ ನಾವು ಕಬ್ಬು ಗಿಬ್ಬು ಬೆಳೆದಾಗ ಒಂದಷ್ಟು ನಮ್ಮ ಅಕೌಂಟ್ಗೆ ಬಂದ್ಬಿಡ್ತದೆ ಬಿಡು. ಇದ್ರಲ್ಲಿ ಉಳಿತಾಯ ಅಂದ್ರೆ ಅಣ್ಣ, ಏನಕ್ಕ ಸಣ್ಣ ಪುಟ್ಟದ್ ಬಂದಾಗ ಹೊಸಿ ಮಿತವಾಗಿ ಬಳಸ್ಕೊತೀವಿ ಕಣ್ಣ. ಈ ಅಂಗಡಿಯಿಂದ ಪದಾರ್ಥಗಳು ತರಬೇಕಾದ್ರೆ ಹೊಸಿ ಮಿತವಾಗ್ತದೆ. ಆಮೇಲೆ ಆದ್ರೆ ನೀ ಏನ್ ಮಾಡ್ತೀಯ ಹೇಳೋ, ಕಬ್ಬನ್ ಗದ್ದೆಗ್ ನೀರ್ ಬಿಟ್ಬಿಡ್ತೀಯ, ಅಲ್ಲೆಲ್ಲೋ ಬಂದ್ ಕುಂತಿರ್ತೀಯ, ಗದ್ದೆಗ್ ನೀರ್ ಬಿಟ್ಬಿಡ್ತೀಯ, ಅಲ್ಲಿ ಬಂದ್ ಕುಂತಿರ್ತೀಯ, ಅದು ಎಲ್ಲ ಪೋಲ್ ಆಗಲ್ವಾ? ಅದುವೇ ಉಳಿತಾಯವಾ? ಅದನ್ನೇ ನಮ್ ನಾನೇನ್ ತಿಳ್ಕೊಬಿಟ್ಟಿ ಸುಬ್ಬಣ್ಣ, ಬರೀ ದುಡ್ಡು ವಿಷಯ ಮಾತಾಡ್ತಾವನ ಸುಬ್ಬಣ್ಣ ಅಂತ ನಂದು ಲೆಕ್ಕಾಚಾರ. ಉಳಿತಾಯ ಅಂದ್ರೆ ಬರೀ ದುಡ್ಡು ಅಂತಲ್ಲ, ಬೇರೆ ಎಲ್ಲರಲ್ಲೂ ಯಾವ ರೀತಿ ನಾವು ಉಳಿತಾಯ ಮಾಡಬಹುದು ಅದನ್ನ ಮಾತಾಡ್ತಾರೆ. ಎಲ್ಲಾನು ದುಡ್ಡಿಗೆನೆ ಸೇರ್ಕೊಳ್ತದೆ. ಈಗ ನಮ್ಮನೆಲ್ಲ ಎಲೆಕ್ಟ್ರಿಕ್ ಕರೆಂಟ್, ಆ ಕರೆಂಟ್ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಅದ್ ಬಿಲ್ ಬರ್ತದೆ. ಅಂದ್ರೆ ಏನು ಶಕ್ತಿ ಮೂಲಗಳವೆಲ್ಲ, ಈ ಕರೆಂಟ್ ಆಗ್ಲಿ, ಈ ಗಾಳಿನೇ ಆಗ್ಲಿ, ಬೆಳಕೆ ಆಗ್ಲಿ, ಆಮೇಲೆ ಅಗಲೊತ್ತೆ ಆದಷ್ಟು ಸೂರ್ಯನ ಬೆಳಕನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಕಿಟಕಿ ಬಾಗ್ಲೆಲ್ಲ ಕರೆಕ್ಟ್ ಆಗಿ ತೆಗೆದಿಟ್ಕೊಳ್ಬೇಕು. ಕತ್ ಕತ್ಲೆ ಮಾಡ್ಕೊಂಡು ದೀಪ ಹಾಕೊಳ್ಳೋದು ನೋಡಪ್ಪ. ಅಂದ್ರೆ ಏನೋ ದೊಡ್ಡ ಬೆಳಕಿದ್ರು ಸೂರ್ಯನ ಬೆಳಕು, ಅದಕ್ಕಿಂತ ಬೆಳಕು ಯಾವ್ದವ ಇದ್ದದ್ದು? ಸೂರ್ಯನ ಬೆಳಕಿಗಿಂತಲೂ ಹೆಚ್ಚಿನ ಬೆಳಕು ಕೊಡೋದು ಯಾವ್ದು ಇದ್ದದ್ದು? ಅಂತವ ನಾವು ನೋಡ್ಲು ಬಾರದು ಅಲ್ವಾ? ಆಮೇಲೆ ಈ ಒಣಗಿಸಕ್ಕೆ ಮಾಡಕ್ಕೆ ಎಲ್ಲ ಆದಷ್ಟು ಸೂರ್ಯನ ಶಕ್ತಿನೇ ಬಳಸ್ಕೋಬಹುದು. ಆಮೇಲೆ ಕೆಲವು ಕಡೆ ಅಡಿಗೆ ಮಾಡೋರು ಸೂರ್ಯನ ಶಕ್ತಿನೇ ಬಳಸ್ಕೊಂಡು ಸೌರಶಕ್ತಿ ಕುಕ್ಕರ್ ಗಳು ಬಂದವೆ. ಅದಿರ್ಲಿ, ನಾವು ಬಳಸ್ಕೊತಾ ಇದೀವಿ. ಈಗ ಮನೆಯಲ್ಲಿರೋ ಫ್ಯಾನ್ ಆಗ್ಬೋದು, ಲೈಟ್ ಆಗ್ಬೋದು, ಅವಶ್ಯಕತೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅದನ್ನ ಬಳಸಬಾರದು. ಇದು ನೋಡಪ್ಪ ಒಂದು ಶಕ್ತಿ ಮೂಲಗಳು ಆಯ್ತಾ. ಅಂದ್ರೆ ಇದ್ರಲ್ಲಿ ಎಲ್ಲಾ ಉಳಿತಾಯ ಮಾಡ್ಬೇಕು ಅಂತ ಸುಬ್ಬಣ್ಣ ಹೇಳ್ತಿರೋದು ಅದು ಒಳ ಅರ್ಥ. ಈಗ ಅರ್ಥ ಆಯ್ತು ಬಿಡಪ್ಪ, ಇದ್ರ ಬಗ್ಗೆ ಒಂದ್ ಹೇಳ್ಬಿಡ್ತೀನಿ ಸುಬ್ಬಣ್ಣ. ಮೊನ್ನೆ ನಮ್ ಕೆರೆ ಅದಲ್ಲಪ್ಪ, ಅಲ್ಲಿ ಏನಾಗ್ಬಿಟ್ಟದೆ, ಕೆರೆ ನೀರ ಪೈಪ್ ಅಲ್ಲಿ ತಗತಾ ಇದ್ರು ಮೋಟರ್ ಹಾಕಬಿಟ್ಟು, ಅದು ಅವ್ರ ಗದ್ದೆಗೆಲ್ಲ ತುಂಬೋಗ್ಬಿಟ್ಟದೆ. ತುಂಬಿಟ್ಟು ಪಾತಿಗಳೆಲ್ಲ ಮಾಡ್ಕೊಂಡಿದ್ರಲ್ಲ, ಹರ್ಕ ಹೋಗ್ಬಿಟ್ಟು ತಿರ್ಗಾ ಕೆರೆಗೆ ಹೋಯ್ತಾ ಕೂತದೆ. ಕೆರೆಯಿಂದ ಎತ್ಕೊಳ್ಳದಂತೆ ಎಲ್ಲ, ಅದು ಮೋಟರ್ ಆಫ್ ಮಾಡಿಲ್ಲ ಎಂತದ್ದು ಇಲ್ಲ, ಅದು ರನ್ ಆಯ್ತಾನೆ. ಅದೇ ಗದ್ದೆಲ್ಲ ನೀರೆಲ್ಲ ತುಂಬಿಕೊಂಡ್ಬಿಟ್ಟು ತಿರ್ಗಾ ಕೆರೆಗೆ ಹರ್ಕ ಹೋಯ್ತಾ ಕೂತದೆ ಅದು. ನಾನು ಅಲ್ವಾ, ಏನೋ ಕೆರೆ ಕಡೆ ಕರ್ಕೊಂಡು ಹೋಯ್ತು, ಇಲ್ಲ ಅಂದ್ರೆ ತೊಂದ್ರೆ. ಈಗ ಒಂದ್ ಬೆಳೆ ಬೆಳೆಯಕ್ಕೆ ಗೊಬ್ಬರ ಎಲ್ಲ ಹಾಕಿರ್ತಾನೆ, ಇವನ್ ಹಿಂಗೆ ನೀರು ತಿರುಗಿಸ್ಬಿಟ್ಟೆ ಇವಂದು ಜಮೀನೆಲ್ಲ ನೀರು ತುಂಬಿಕೊಂಡು ಮುಂದಿನ ಜಮೀನ್ ಹರಿಯುತ್ತೆ ಅಂತ ಇಟ್ಕೊ. ಅದೇ ಬರೀ ನೀರ ಹರಿಯುತ್ತ, ಜೊತೆನಲ್ಲಿ ಇವನ್ ಹಾಕಿರೋ ಗೊಬ್ಬರ ಎಲ್ಲಾನು ಆ ಕಡೆ ಹೋಯ್ತದೆ. ಇವೆಲ್ಲದಕ್ಕೂ ಒಂದು ಹಣದ ಮೌಲ್ಯ ಇದೆ ಅಂತ ನಾವು ತಿಳ್ಕೊಬೇಕು. ಸುಮ್ನೆ ಬಂದಿದ್ದವೆಲ್ಲ ಈಗ ಯಾವ್ಯಾವ್ದೋ ನಾವು ಹಾಕ್ತಿವಲ್ವಾ ಜಮೀನ್ಗೆ, ಕೀಟನಾಶಕ ಅಂತೆ ಗೊಬ್ಬರ ಅವು ಇವು ಅಂತ ಎಲ್ಲ ತಂದು ಹಾಕ್ತಿವಲ್ಲ, ಅದೆಲ್ಲ ಸುಬ್ಬಣ್ಣ ಹೇಳದಂಗೆ ಕೊಚ್ಕ ಹೊಂಟೋಗ್ಬಿಟ್ರೆ ದುಡ್ಡು ಕೊಟ್ಬಿಟ್ಟೈತದ ತಂದದ್ದು ನಾವು, ದುಡ್ಡು ಹೋಯ್ತು ಅಂತ ವ್ಯರ್ಥ. ಗಾಳಿ ಬೆಳಕು ಆಯ್ತಾ, ನಾವು ಹಾಕುವಂತ ಮಣ್ಣಿನಲ್ಲಿ ಎಲ್ಲದ್ರಲ್ಲೂ ನಮಗೆ ಕಾಸು ಕಾಣಿಸ್ಬೇಕು. ಅಂದ್ರೆ ಯಾವ್ದನ್ನೇ ನಾವು ಸರಿಯಾಗಿ ಬಳಕೆ ಮಾಡದೆ ಹೋದ್ರೆ ಆರ್ಥಿಕವಾಗಿ ರೈತನಿಗೆ ಅದು ನಷ್ಟ ಆಗೇ ಆಗತ್ತೆ. ಅದಕ್ಕೆ ನೋಡಪ್ಪ, ಈಗ ನಾಳೆ ಎಲ್ಲಾ ಕಡೆ ಈ ಶಕ್ತಿ ಮೂಲಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು. ಇಲ್ಲಿ ಕಮಲಕಂಗುವಾಸಿ ಪಾಯಿಂಟ್ ಅದೇ, ಈಗ ಮಾಡೋ ಅಂತ ಅಡಿಗೆ ಮಾಡ್ಬೇಕು ಅದನ್ನ ಆದಷ್ಟು ಕಡಿಮೆ ಇಂಧನವನ್ನ ಬಳಸಬೇಕು ಅಂತಾರೆ. ಅಂದ್ರೆ ಅದು ಗ್ಯಾಸೇ ಆಗ್ಬೋದು, ಇಲ್ಲ ಸೌದೆನೇ ಆಗ್ಬೋದು, ಇಲ್ಲ ಎಲೆಕ್ಟ್ರಿಕ್ ಸ್ಟೌವ್ ಆಗ್ಬೋದು, ಕರೆಂಟ್ ಕವ ಸ್ಟೌವ್ ಟಿವಿ ಎಲ್ಲ ಮಾಡ್ಕೊಡೋದು ಅದರಲ್ಲೇ ತಾನೆ. ಅದರಲ್ಲೂ ಕೆಲವೆಲ್ಲ ಉಳಿತಾಯ ಮಾಡೋ ಹಂಗೆ ವಿಧಾನಗಳನ್ನ ಅವರು ರೂಪಿಸೋರೆ, ಅದನ್ನ ತಿಳ್ಕೊಬೇಕು. ಆಮೇಲೆ ಕೆಲವು ಮನೆಗಳಲ್ಲಿ ಇವಾಗ್ಲೂ ಸೀಮೆಣ್ಣೆ ಗಿರಿಮೆಣ್ಣೆ ಉಪಯೋಗಿಸ್ತಾರೆ ಕವ ಕೆಲವರು. ಆಮೇಲೆ ಸೌದೆನು ಉಪಯೋಗಿಸ್ತಾರೆ ಕೆಲವರು. ಸಿಕ್ಕಾಬಟ್ಟೆ ಮೂಲೆ ಮನೆ ನೋಡು, ಯಾವಾಗಲೂ ಹೊಗೆ ತುಂಬಿಕೊಂಡಿದೆ. ಹೊಗೆ ತುಂಬಿಕೊಂಡಿದೆ ನೋಡು, ಹೊಗೆ ತುಂಬಿಕೊಂಡಿದ್ರೆ ಅಲ್ಲಿ ಇಂಧನ ಸರಿಯಾಗಿ ಬಳಕೆ ಆಗ್ತದೆ, ನಷ್ಟ ಆಯ್ತಾ ಇದೆ, ಸೋರ್ ಹೋಗ್ತದೆ. ನೀನ್ ಹೆಂಗ್ ನೀರ್ ಹೇಳಿದೆ ಅದು ಅಲ್ಲಿಗೂ ಅನ್ವಯಿಸುತ್ತೆ. ಸೋರುವಿಕೆ ಜಾಸ್ತಿ, ಸೋರುವಿಕೆ ಜಾಸ್ತಿ. ಈ ಸೋರುವಿಕೆಗಳನ್ನೆಲ್ಲ ಕಡಿಮೆ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಸಾಕಾಗುವಷ್ಟು ಇಂಧನ ಎಲ್ಲಾ ರೀತಿಯೂ ಸಿಗುತ್ತೆ. ಈ ಬೆಳಕೆ ಆಗ್ಲಿ, ಗಾಳಿನೇ ಆಗ್ಲಿ, ಮಣ್ಣೇ ಆಗ್ಲಿ, ಹಾಕೋ ಗೊಬ್ಬರನೇ ಆಗ್ಲಿ, ಗೊಬ್ಬರನು ಏನಪ್ಪ ಗಿಡಕ್ಕೆ ಇಂಧನ, ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ನೀನ್ ಇದನ್ನ ಜಾಸ್ತಿ ಕೊಟ್ರೆ ಅದು ಗಿಡನೂ ಸೊರಗುತ್ತೆ, ಮಣ್ಣು ಹಾಳಾಯ್ತದೆ. ಅದಕ್ಕೆ ಎಲ್ಲಾನು ಯೋಚನೆ ಮಾಡ್ಬೇಕು. ನಿಜ ಕಣಪ್ಪ, ಈ ತರ ಅಲ್ಲ ಕಣ. ಈ ಪೆಟ್ರೋಲ್ ಎಲ್ಲ ನೋಡು, ಈ ಮೊದ್ಲೆಲ್ಲ ಎಷ್ಟು ದೂರ ನಡ್ಕೊಂಡು ಹೋಯ್ತಾ ಇದ್ದ, ಈಗಿನ ಮಕ್ಳು ಇಲ್ಲಿನ ಪಕ್ಕದ ಬೈಕ್ ಸ್ಕೂಟರ್ ಎತ್ಕೊಂಡು ಹೋಯ್ತವೆ. ಅಯ್ಯೋ ಶಿವನೇ, ನಮ್ಮಲ್ಲಿ ನಮ್ಮೂರ್ಲೆ ಲೆಕ್ಕ ಹಾಕಳವ, ಮನ ಮನೆಗೆ ಒಂದೊಂದು ಸ್ಕೂಟ್ರು, ಒಂದೊಂದ್ ಮನೇಲಿ ಎರಡೆರಡು ಮೂರ್ ಮೂರು, ಮೂರ್ ಜನ ಇದ್ರೆ ಮೂರ್ ಸ್ಕೂಟ್ರು. ಮುಂಕರ ಒಂದ್ 5 ಕಿಲೋಮೀಟರ್ ಕಾಲೇಜ್ಗೆ ಹೋಗ್ಬೇಕು ಮಗಳು, ಅವಳಿಗೊಂದು, ಆಮೇಲೆ ಮಗನು ಹೋಗ್ಬೇಕು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಅಂತ ಇಟ್ಕೋ, ಅವನಿಗೂ ಒಂದು ಸ್ಕೂಟ್ರು. ಆಮೇಲೆ ಈಗೆಲ್ಲ ಬಸ್ ಅಲ್ಲಿ ಓಡಾಡ್ಬೋದು ಅಂದ್ರು ಕಾರಲ್ಲಿ ಹೋಗೋದು. ಅಯ್ಯೋ ನಾನು ಮೊನ್ನೆ ಸಿಟಿಗೆ ಹೋಗ್ಬಿಟ್ಟು ಕಮಲಕ್ಕ ಈ ಕಡೆಯಿಂದ ಆ ಕಡೆಗೆ ರೋಡ ದಾಟಬೇಕಾದ್ರೆ ಜೀವ ಕೈಲಿ ಹಿಡ್ಕೊಂಡು ದಾಟಿರೋದು ನಾನು, ಯಾಕಂದ್ರೆ ಅಷ್ಟೊಂದು ಅಯ್ಯೋ ಬುರ್ರೋ ಬುರ್ರೋ ಬುರ್ರೋ ಅಂತ ಎರಡು ಚಕ್ರದ ಗಾಡಿ, ಮೂರ್ ಚಕ್ರದ ಆಟೋ ರಿಕ್ಷಾ, ನಾಲ್ಕು ಚಕ್ರದ ಕಾರು, ಆಮೇಲೆ ಆರ್ ಚಕ್ರದ ಲಾರಿ, ಎಂಟು ಚಕ್ರದ ಲಾರಿ, ಆಮೇಲೆ ಹತ್ತು ಹನ್ನೆರಡು ಚಕ್ರದ ಲಾರಿಗಳು ಕಣವ. ಅಯ್ಯೋ ಶಿವನೇ, ಚಕ್ರಗಳನ್ನು ಚೆನ್ನಾಗಿ ಎಣಿಸ್ಕೊಂಡು ನಾನು ರಸ್ತೆ ದಾಟ. ಅಯ್ಯೋ ಕಮಲವ, ನೀನ್ ನೋಡಿಲ್ವ ದೊಡ್ಡ ದೊಡ್ಡ ಲಾರಿಗಳಿಗೆ ಎಷ್ಟೋ ಇದು ಚಕ್ರಗಳು ಟೈರ್ಗಳು, ಆಮೇಲೆ ಅವೆಲ್ಲ ಹೂಗಳು ಹೊಗೆ ಹೊಸಿಯವ. ಅಯ್ಯೋ ನನಗನ್ಸು ಒಂದೇ ದಿನಕ್ಕೆ ಸಾಕೋ ಸಾಕಾಗ್ಬಿಡ್ತಕ್ಕ ನಾವು ನಿಜವಾಗ್ಲು ಜೀವ ಇಟ್ಕೊಂಡು ನಾನು ರಸ್ತೆ ದಾಟಿರೋದು, ಆಮೇಲೆ ಆ ಸಿಗ್ನಲ್ ಬೇರೆ ಹಾಕ್ಬಿಟ್ಟವ್ರ, ಅದು ಅದು ಯಾವಾಗ ಇದು ಗ್ರೀನ್ ಅಂತ ಬಂದ್ರೆ ನಾವು ಮುಂದಕ್ಕೆ ಹೋಗ್ಬೋದಂತ, ಆಮೇಲೆ ನಾವು ಪಾದಚಾರಿಗಳಿಗೆ ಒಂದು ಹಾಕೋದು, ಅದು ಬಂದಾಗ ನಾವು ದಾಟಬೇಕು ಅಂತ ಇರೋದು, ಆಮೇಲೆ ನಿಂತಿರುವಾಗ ನಾನು ಹಂಗೆ ಹೋಯ್ತೀನಿ ಹಿಂದಕ್ಕೆ ಬರ್ತೀನಿ, ಹಂಗೆ ಹೋಯ್ತೀನಿ ದಾಟಬೇಕು ಅಂದ್ಬಿಟ್ಟು ಇನ್ಯಾವುದೋ ಬರ್ರ ಅಂತ ಬಂದ್ಬಿಡ್ತದೆ ಹಿಂದಕ್ಕೆ ಬಂದ್ಬಿಡ್ತದೆ. ಅದರಿಂದ ಶಬ್ದ ಮಾಲಿನ್ಯ ಅದು ಇದು ಅನ್ಕೊಂಡು ಒಂದಿನ ಸೈಕಲ್ ಹೊಡಿಬೇಕು ಅಂತೆಲ್ಲ ಮಾಡಿದ್ರು. ಹೌದು, ಈಗ ಆದಷ್ಟು ಒಂದು ಇಲ್ಲಿ ಸುಬ್ಬಣ್ಣ ಹೇಳ್ತಿರೋದು ಏನು ಅಂದ್ರೆ, ಇಷ್ಟೆಲ್ಲ ವೆಹಿಕಲ್ ಗಳೆಲ್ಲ ಓಡಾಡ್ತಾವೆಲ್ಲ, ಎಷ್ಟು ಇಂಧನ ವ್ಯರ್ಥ ಆಗುತ್ತೆ, ಅದರಲ್ಲಿ ಎಷ್ಟು ಜನ ಅಗತ್ಯ ಇತ್ಕೊಂಡು ಬರ್ತಾ ಇದಾರೆ, ಎಷ್ಟು ಜನ ಅನಗತ್ಯವಾಗಿ ಅವಶ್ಯಕತೆ ಇಲ್ಲದೆ ಇದ್ರು ಕೂಡ ಗಾಡಿಗಳ ರೋಡ್ ತಂದ್ಬಿಟ್ಟು ಓಡಿಸ್ತಾ ಇದಾರೋ, ಅದ್ ಯಾರಿಗವ ತಿಳಿ ಹಂಗವ. ಈಗ ಅದಕ್ಕೆ ನಾನು ಹೇಳೋದು, ಪ್ರತಿಯೊಂದರಲ್ಲೂ ನೀವು ದುಡ್ಡನ್ನ ನೋಡ್ಬೇಕು. ಇದರಿಂದ ಈಗ ಸಂಖ್ಯೆಗಳು ಜಾಸ್ತಿ ಆಯ್ತು, ವಾಹನಗಳ ಸಂಖ್ಯೆ ಜಾಸ್ತಿ ಆಯ್ತು, ವಾಹನಗಳ ಉತ್ಪಾದನೆ ಜಾಸ್ತಿ ಆಯ್ತು, ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಪುನಃ ದುಡ್ಡು ಖರ್ಚಾಯ್ತು, ಆಮೇಲೆ ತಗೊಳಕ್ ದುಡ್ಡು ಖರ್ಚಾಯ್ತು, ತಗೊಂಡ್ಮೇಲೆ ನೀನು ಸುಮ್ಮನೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಮಡಿಕೊಂಡಿಯಾ, ಅದನ್ನ ಬೀದಿಗೆ ತತ್ತೀಯ. ಅಯ್ಯೋ ನನಗೆ ಕೆಲಸ ಇರಲಿ ಇಲ್ಲದೆ ಇರಲಿ, ಇನ್ನೊಂದು ಹೇಳ್ತಾರೆ ಕಣ, ಮೆಕಾನಿಕ್ಗಳು ಸುಮ್ಮನೆ ನಿಲ್ಲಿಸ್ಬೇಡಿಕಪ್ಪ ಸ್ಕೂಟರ್, ಅದೇನು ರೆಸ್ಟ್ ಇರ್ಬಿಡ್ತದೆ, ಅದೇನು ಆಯಿಲು ಗಟ್ಟಿ ಆಗ್ಬಿಡ್ತದೆ, ಮೆಲ್ಟ್ ಆಗ್ಬಿಡ್ತದೆ, ಅದರಿಂದ ನೀವು ದಿನಕ್ಕೆ ಒಂದ್ಸರಿ ಆದರೂ ಓಡಿಸ್ಬೇಕು ಗಾಡಿಯ. ನನಗೆ ಅಗತ್ಯ ನಮ್ಗೆ ಅಗತ್ಯ ಇಲ್ಲದೆ ಇದ್ರು ಈ ಕಮಲಾಕನ ಮನೆವರೆಗೂ ನಾನು ಸ್ಕೂಟರ್ ಓಡಿಸ್ಕೊ ಬರ್ಬೇಕು ಪಕ್ಕದ ರೋಡಿಂದ. ಅಂತೂ ಅಲ್ಲ ಕಣಪ್ಪ, ನೀನು ಅದೆಲ್ಲ ಬಿಟ್ಬಿಟ್ಟವನೇ, ಕಮಲಕ್ಕನ ಮನೆಗೆ ಸ್ಕೂಟರ್ ಅಲ್ಲಿ ಬರೋದು ಬಿಟ್ಬಿಟ್ಟ, ಬರೀ ಇರೋ ದುಡ್ಡನ್ನೇ ಇಟ್ಕೊಂಡು ಹಿಂಗೆ ಲೆಕ್ಕ ಹಾಕ್ತಾ ಇದ್ರೆ. ಈಗ ನೀನು ಒಂದು ಯೋಚನೆ ಮಾಡು, ಈ ಕಾಸೆಲ್ಲ ಉಳಿಸಿದ್ರೆ ಇನ್ನು ಎಷ್ಟು ಎಣಿಸ್ಬೇಕಾಗಿರತ್ತೆ. ನಿಜ ನಿಜ ಕಣಪ್ಪ, ಸೋರ್ ಆಯ್ತದಲ್ಲವ, ಅದನ್ನ ಉಳಿಸ್ಕೊಂಡ್ರೆ ಎಷ್ಟೋ ನಾವು ಇದು ಮಾಡ್ಬೋದು, ನಾವು ಉಳಿತಾಯ ಮಾಡ್ಬೋದು. ಆಮೇಲೆ ನೋಡವ, ಈ ಮೊಬೈಲ ಕೊಡಿಸ್ಬಿಡ್ತಾರಲ್ಲ ಮಕ್ಳಿಗೆ, ಅಗತ್ಯ ಇರ್ಲಿ ಇಲ್ದೇ ಇರ್ಲಿ ಕಣವ, ಸುಮ್ಮನೆ ಕಿವಿ ಹತ್ರ ಇಟ್ಕೊಬಿಡೋದು, ಸುಮ್ಮನೆ ಇನ್ನೇನು ಸಮಾಚಾರ ಚೆನ್ನಾಗಿದ್ದಾರೆ, ಮತ್ತಿನ್ನೇನು ಸಮಾಚಾರ ಅವರು ಚೆನ್ನಾಗವ್ರೆ, ಮತ್ತಿನ್ನೇನು ಸಮಾಚಾರ, ಬರೀ ಇದೇ ಮಾತಾಡೋದು ಕಣವ, ಕಾಲ್ ಕಾಲ್ ಗಂಟೆ ಅರ್ಧರ್ಧ ಗಂಟೆ ಮಾತಾಡ್ತಾರಲ್ಲ ಕಮಲಕ್ಕ. ಅಯ್ಯೋ ಓಲಿ ಕರೆನ್ಸಿ. ಈಗ ಡ್ಯಾಡಿ ಮಕ್ಳ ಬಗ್ಗೆ ಪ್ರೀತಿ, ಮುದ್ದನ ಮಗಳು, ಡ್ಯಾಡಿ ಕರೆನ್ಸಿ ಹಾಕ್ಸ್ಬಿಡು ಡ್ಯಾಡಿ ಅಂದ್ರೆ ಅವ್ರ ಅಪ್ಪ ಹಾಕ್ಸ್ಕೊಡ್ತಾರೆ. ಇವಳು ತನ್ನ ಪಠ್ಯ ಕ್ರಮ ಏನೇನಿರ್ತದೆ ಓದೋದಕ್ಕೆ ಮಾಡೋದಕ್ಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ನೇಹಿತರ ಜೊತೆನಲ್ಲೋ ಸಂಬಂಧಿಕರ ಜೊತೆನೋ ಮಾತಾಡ್ಕೋಬೇಕು. ಏನ ಅರ್ಥ ಇರಲಿ ಅರ್ಥ ಇಲ್ಲದೆ ಇರಲಿ, ಅಗತ್ಯ ಇರಲಿ ಇಲ್ಲದೆ ಇರಲಿ, ಸುಮ್ಮನೆ ನಾನು ನೋಡ್ಬಿಟ್ಟು ಅಯ್ಯೋ ಹೇಳಿ ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಅದನ್ನೇ ಹೇಳಿದೆ ನಾನು. ಈಗ ಅಲ್ಲೂ ನೋಡು, ಕಾಸು ಕಾಣ್ಬೇಕು, ಅಲ್ಲೂ ಕಾಸು ಎಷ್ಟೋಯ್ತು, ಅಲ್ಲೂ ಉಳಿತಾಯ ಮಾಡ್ಬೇಕಲ್ಲ, ಹಂಗೆ ಆಮೇಲೆ ಸಮಯದ ಉಳಿತಾಯ ಏನವ, ವ್ಯರ್ಥವಾಗಿ ನಾವು ಮಾತಾಡಿದ್ರೆ ಈಗ ಸಮಯ ಮತ್ತೆ ನಮ್ಗೆ ಸಿಕ್ಕದವ ಅಲ್ವಾ, ಉಪಯೋಗಿಸ್ಕೋಬೇಕಲ್ವಾ ನಾವು. ಈಗ ಒಬ್ಬ ರೈತರಾಗಿ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಹೇಳಪ್ಪ ಹೇಳಪ್ಪ. ಒಂದು ನಮ್ದು ಖರ್ಚಿನ ಬಾಬತ್ ಏನೆಲ್ಲ ಬರ್ತದೆ ಅದೆಲ್ಲ ಹೊಸಿ ಪಟ್ಟಿ ಮಾಡ್ಬೇಕು. ಎಷ್ಟೋ ಮನೆಗಳಲ್ಲಿ ಏನಾಚದೆ ಕಮಲಕ್ಕ, ಗಂಡ ಹೆಂಡತಿ ಇಬ್ರು ಬೆಳಿಗ್ಗೆ ಬುತ್ತಿ ಕಟ್ಕೊಂಡು ಹೋಗಿ ಜಮೀನ್ಗೆ ಹೋಗ್ತಾರೆ, ಗೇಯ್ತಾರೆ, ಬರ್ತಾರೆ, ಬೇರೆಯವ್ರ ಕೂಲಿ ಲೆಕ್ಕ ಹಾಕ್ತಾರೆ, ಇವ್ರಿಬ್ರದ್ದು ಲೆಕ್ಕ ಮಡಿಕೊಳ್ಳಕ್ಕೆ ಇಲ್ಲ. ಅವ್ರ ಲಾಭದಲ್ಲಿದಾರೋ ನಷ್ಟದಲ್ಲಿದಾರೋ ಅಂತ ತಿಳ್ಕೊಳ್ಬೇಕಾರೆ ಇವ್ರ ಕೂಲಿನೂ ಹಾಕೋಬೇಕು, ಇವ್ರ ಊಟ ತಿಂಡಿ ಖರ್ಚು ಹಾಕೋಬೇಕು, ಆಮೇಲೆ ಕೃಷಿ ಖರ್ಚು ಎಷ್ಟು ಬಂತು ಅಂತ. ಹೆಂಗಾಗದೆ ಅಂದ್ರೆ ಸುಬ್ಬಣ್ಣ, ನಾವು ಓದುವಾಗ ನಮ್ಗೆ ಒಂದು ಪಾಠ ಇತ್ತು ಕನ್ನಪ್ಪ, 12 ಜನ ಬುದ್ಧಿವಂತರು ಅಂತ. ಬಿಟ್ಬಿಡೋದಂತೆ, ಅವನ್ ಬಿಟ್ಬಿಟ್ಟು ಇನ್ ಮಿಕ್ದವ್ರ ಲೆಕ್ಕ ಹಾಕೋದು ಇದೇನು ಒಂದ್ ಕಡಿಮೆ ಬರ್ತದಲ್ಲ, ಅವನ್ನೇ ಬಿಟ್ಬಿಟ್ಟವನೇ, ಅವನಿಂದ ಶುರು ಮಾಡ್ಕೋಬೇಕಾಯ್ತು ಲೆಕ್ಕವ, ಇಲ್ಲ ಇನ್ ಮಿಕ್ದವ್ರನ್ನೆಲ್ಲ ಲೆಕ್ಕ ಹಾಕ ಬರುತ್ತ, ಹಂಗೋ ಒಂದ್ ಕಡಿಮೆ ಬರ್ತದಲ್ಲ, ಹಿಂಗೆ ಮಾಡಿ ಅವನಿಗೆ ಕೊನೆಗೂ ಅದು ಉತ್ತರ ಸಿಕ್ಲೇ ಇಲ್ವಂತ ಹಂಗಾಗ್ಬಿಡುತ್ತೆ. ಸುಬ್ಬಣ್ಣ ಹೇಳ್ತಿರೋದು ಈಗ ಇದೊಂದು ಆಯ್ತಾ, ಆಮೇಲೆ ಹಾಕುವಂತ ಗೊಬ್ಬರ, ಗೊಬ್ಬರ ಎಷ್ಟು ಹಾಕ್ಬೇಕು ಅದಕ್ಕೆ ನಾವು ಪೂರ್ವಭಾವಿಯಾಗಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಬಂದು ಉಪಯೋಗಿಸ್ಕೋಬಹುದು ಆಯ್ತಾ. ತರುವಾಗ್ಲೂ ಅಷ್ಟೇ, ಈಗ ಸಹಕಾರಿ ಸಂಘಗಳೆಲ್ಲ ಅದೇ, ಒಟ್ಟಿಗೆ ಈಗ ಒಬ್ಬನೇ ಹೋಗಿ ತರೋ ಬದಲು ನಾಲ್ಕೈದು ಜನ ಒಟ್ಟಿಗೆ ಸೇರ್ಕೊಂಡು ಹೋದ್ರೆ ಹೊಸಿ ದುಡ್ಡು ಉಳಿತಾಯ ಆಯ್ತದೆ, ಎಲ್ರಿಗೂ ಒಳ್ಳೆ ಉತ್ಪಾದನೆ ಸಿಗ್ತದೆ ಆಯ್ತಾ. ಇದನ್ನೆಲ್ಲ ನೋಡ್ಕೋಬೇಕು. ಯಾರೋ ಕೂಗದಂಗ ಆಯ್ತಲ್ಲ ಆ ಕಡೆ, ಯಾರೋ ಬತ್ತವ್ರು ನೋಡು, ನೋಡ್ಕೋಬತ್ತಿ ನೀರು ಹೋಗ್ಬಿಟ್ಟಂಗಾರ. ಬಂದೆ ಬಂದೆ ಈಗ ಕಾಸು ಕಾಸು ಕಮಲಕ್ಕ, ಏನೋ ಕಾಸು ಎತ್ಕೊಂಡು ಹೋದ್ನಲ್ಲ ಈ ಕತ್ಲಲ್ಲಿ. ಅಲ್ಲ ನಾನು ಅದು ಉಳಿತಾಯ ಮಾಡ್ತೀನಿ ಇದು ಉಳಿತಾಯ ಮಾಡ್ತೀನಿ ಅನ್ಬಿಟ್ಟು ಇಷ್ಟೊಂದು ಅನುಮಾನ ಪಟ್ಕೊಂಡು ಹಿಂಗ್ ಕಾಸು ಎತ್ಕೊಂಡು ಹೋದ್ರೆ ಹೆಂಗಿದು ಇವನ್ ಲೆಕ್ಕನೆ ತಗೋ. ವರ್ಷದಲ್ಲಿ 6 ತಿಂಗಳು ಇವನ್ ಜಮೀನ್ ಕಡೆ ಹೋಗಕ್ಕಿಲ್ಲ, ಏನ್ ಬೆಳೀತು ಬಿಡ್ತು ಅದನ್ನ ನೋಡಕ್ಕಿಲ್ಲ ಆಯ್ತಾ. ಏನೋ ರಾಜಣ್ಣ ಸೇರ್ಕೊಂಡು ಏನಾರು ಬಿತ್ತನೆ ಬೀಜ ಏನಾರು ಅವನ ಜೊತೆ ಇವನ್ದು ಸೇರ್ಸ್ಕೊಂಡು ತಂದಿದ್ರೆ, ಹೊಸ ಎಲ್ಲ ಬಿತ್ತನೆ ಗಿತ್ತನೆ ಮಾಡಿಸಿದ್ರೆ ಉಂಟು, ಬೇರೆದೆಲ್ಲ ಎಲ್ಲ ಮಾತಾಡ್ತಾನೆ ಹಿಂಗೆ ಆಯ್ತಾ. ಅದನ್ನೇ ಮೊನ್ನೆ ಒಬ್ರು ಹೇಳ್ತಾ ಇದ್ರು ಕಮಲಕ್ಕ, ಒಂದು ಬಿತ್ತನೆ ಬೀಜ ಆಗ್ಬೋದು. ಈಗ ನಮ್ಮ ಹತ್ರ ಎಲ್ಲರ ಹತ್ರನು ಸ್ವಂತ ತಳಿ ಬಿತ್ತನೆ ಬೀಜಗಳು ಕೆಲವರ ಹತ್ರ ಇರ್ತದೆ, ಅದನ್ನೇನಾರು ನಾವು ಜೋಪಾನವಾಗಿ ಮಡಿಕೊಂಡಿದ್ರೆ ಅದ್ರ ಖರ್ಚಿನ ಉಳಿಕೆ ಮಾಡ್ಬೋದು. ಆಮೇಲೆ ತಂತ್ರಜ್ಞಾನಗಳು ಬಂದವೆ, ನೀರು ಎಷ್ಟು ಬೇಕೋ ಅಷ್ಟು ಅಂತ. ಕೆಲವು ಕಡೆ ಮೊಬೈಲ್ ಮೂಲಕ ಜಮೀನಿಗೆ ಹರಿಯೋ ಅಂತ ನೀರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧನಗಳು ಬಂದವೆ. ಅಂದ್ರೆ ಮನೆಯಲ್ಲಿ ಕೂತ್ಕೊಂಡೆ ಆನ್ ಆಫ್ ಮಾಡ್ಬೋದು. ಅದು ಹಸಿ ಖರ್ಚು ಜಾಸ್ತಿ ಅನಿಸ್ಬೋದು, ಆದ್ರೆ ನೀರಿನ ಉಳಿತಾಯ, ನೀರಿನ ಮೂಲಕ ಎಷ್ಟು ರೂಪಾಯಿ ಉಳಿತು ಅಂತ ನಾವು ಲೆಕ್ಕ ಹಾಕಿದ್ರೆ ಆ ತಂತ್ರಜ್ಞಾನನ ಅಳವಡಿಸ್ಕೋಬಹುದು. ಬೇಡ ನಾವೇ ಒಂದ್ ಹೆಜ್ಜೆ ಓದ ನೋಡ್ದ, ನೀರು ಸಾಕಷ್ಟು ಇದ್ರೆ ಅದನ್ನ ಆಫ್ ಮಾಡ್ಬಿಟ್ಟು ಬಂದ್ರು ಆಯ್ತು. ಅದನ್ನು ಮಾಡಕ್ಕಿಲ್ಲ, ನೀನ್ ಹೇಳಿದ್ ನೋಡೋ ಹಂಗೇನೆ, ಇವನ್ ಜಮೀನ್ ಹತ್ರ ಹಿಂಗೆ ಬೋರ್ವೆಲ್ ಅಲ್ಲಿ ತಿರುಗಿಸ್ಬಿಡೋದು, ಈ ಕಡೆ ಬಂದ್ಬಿಡೋದು ಟೀ ಕುಡಿಯವ ಹಿಂಗೆ ಅನ್ಕೊಂಡು, ಟೀ ಕುಡಿಯೋ ಹೊತ್ತಿಗೆ ಇವನು ಟೀ ಕುಡಿಯೋಕೆ ಮೈಲಿ ದೂರ ನಡ್ಕೊಂಡು ಹೋಯ್ತಾನೆ, ಅಲ್ಲೊಂದ್ 4 ಅಣಿ 8 ಅಣಿ ಉಳಿತಾಯ ಮಾಡದೆ ಅನ್ಕೊಂಡು, ಅಲ್ಲಿ ರೂಪಾಯಿಗಟ್ಲೆ ಕರೆಂಟ್ ಹೊರಟೋಗ್ತದೆ. ಆಮೇಲೆ ಉಳಿಸಿದ್ದು ಏನೇ ಆಗ್ಲಿ ಅದು ಗಳಿಸಿದ್ದಕ್ಕೆ ಸಮ ಅಂತ ಹೇಳ್ತಾರೆ. ಈಗ 2 ಯೂನಿಟ್ ಇವನು ಉಳಿಸಿದ್ರೆ ಅದು ಇನ್ಯಾರಿಗೋ ಉಪಯೋಗಕ್ಕಾಯ್ತದೆ. ಆಮೇಲೆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಜಿಲ್ಲೆಗೆ ಒಂದು ರಾಜ್ಯಕ್ಕೆ ಏನು ವಿದ್ಯುತ್ ಬೇಡಿಕೆ ಇದೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು. ಎಲ್ಲಾರು ಇಷ್ಟ ಬಂದಂಗೆ ನಾವು ಮಾಡ್ತಾ ಹೋದ್ರೆ ನಮ್ ದುಡ್ಡು ನಮ್ಮ ಬಿಲ್ಲು ಜಾಸ್ತಿ ಆಯ್ತು, ರಾಜ್ಯದಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ ಬಳಕೆ ಜಾಸ್ತಿ ಆಯ್ತು, ಬಳಕೆ ಜಾಸ್ತಿ ಆದ್ಮೇಲೆ ಉತ್ಪಾದನೆ ಮಾಡ್ಕೊಳ್ಬೇಕು, ಉತ್ಪಾದನೆ ಮಾಡೋದಕ್ಕೆ ಬೇಕಾದಂತ ನೈಸರ್ಗಿಕ ಸಂಪನ್ಮೂಲಗಳು ಬಳಕೆ ಆಯ್ತು, ಅಲ್ಲಿಂದ ಖರ್ಚು ಶುರು ಆಯ್ತದೆ. ಜಾಸ್ತಿ ಉತ್ಪಾದನೆ ಮಾಡೋದಕ್ಕೆ ಖರ್ಚು, ಅದೆಂಗಾಯ್ತು ಜಾಸ್ತಿ ಬಳಕೆ ಮಾಡಿದ್ರಿಂದ. ಜಾಸ್ತಿ ಬಳಕೆ ಯಾರು ಮಾಡಿದ್ರು? ಇಂಥವ್ರು ಬಾಪ ಬಾಪ ಬಾಪ ಬಾಪ ಅವರು ಬಂದಿದ್ದವರು ಅದೇನೋ ಮಗಳ ಮದ್ವೆ ಅಂತಲ್ಲ ಅದಕ್ಕೆ ಏನೋ ಮಾತುಕತೆಗೆ ಹೋಯ್ತಾ ಇದೀವಿ ಅಂತ ಅಂದ. ಆಯ್ತು ಹೋಗಿದ್ದೀರ, ನಿಂದೇ ಗುಣಗಾನ ಮಾಡ್ತಾ ಇದ್ದೆ. ಏನಪ್ಪ ಅದು? ಅಲ್ಲ ನಿಂದು ಒಳ್ಳೆ ಗುಣಗಳನ್ನೆಲ್ಲ ಹೇಳ್ತಾ ಇದ್ದೆ, ಸುಬ್ಬಣ್ಣ ಹೇಳ್ತಾ ಇದ್ದೀವಿ ಒಳ್ಳೆಯದು, ಒಳ್ಳೆ ಗುಣಗಳ ಕಡೆ ಧನ್ಯವಾದಗಳು ಸುಬ್ಬಣ್ಣನವರೇ ನಿಮ್ಗೆ. ಈಗ ಈಗ ನಾವಂತೂ ನಾಳೆ ವಿಷಯ ಇರೋದ್ರಿಂದ ಇಷ್ಟೆಲ್ಲ ಮಾತಾಡ್ಬೇಕು. ಆದಷ್ಟು ಒಬ್ಬ ರೈತ ಲಾಭದಲ್ಲಿ ಇರ್ಬೇಕಾದ್ರೆ ಕೃಷಿ ಖರ್ಚಿನ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಏನೋ ಒಂದಿಷ್ಟು ಸಂಪಾದನೆ ಆಯ್ತು, ಒಂದಿಷ್ಟು ಜಾಸ್ತಿ ಆಯ್ತು ಅಂತ ಇಟ್ಕೋ, ಅದನ್ನ ಉಳಿತಾಯ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು, ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮಾಡ್ಬೇಕು. ಹೊಸಿ ಕಾಸು ಬಂತು ಅಂದಿದಂಗೆ ಮಗಳಿಗೊಂದು ಗಾಡಿ ತಕ್ಕೊಟ್ಬಿಡೋದು, ಈ ತರದೆಲ್ಲ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಕಮಲವ್ವ, ಈಗ ಕೊರೋನಾ ವೈರಸ್ ಬಂತಲ್ವ, ಅವಾಗ ಎಷ್ಟು ಜನ ಕಷ್ಟ ಪಟ್ಬಿಟ್ರು, ಇವೆಲ್ಲ ನಮಗ್ ಪಾಠ ಕಲಿಸ್ತವೆ ಅಲ್ವಾ. ಈ ಭೂಕಂಪ ಬಂದ್ಬಿಟ್ಟು ಈಗ ಮನುಷ್ಯ ಸೀಮಿತವಾಗಿರುವಂತ ಸಂಪನ್ಮೂಲಗಳಲ್ಲೇ ಬಾಳ್ವೆ ಮಾಡಬಹುದು ಅನ್ನೋದನ್ನ ಕೊರೋನಾ ತೋರಿಸ್ಕೊಟ್ಟದೆ. ಏನವ ಕೆಲವರೆಲ್ಲ ಕೆಲಸ ಮಾಡದೆ ಇದ್ದವರೆಲ್ಲ ಕೆಲಸ ಮಾಡಕ್ ಶುರು ಮಾಡ್ಕೊಂಡ್ರು. ಆಮೇಲೆ ರೈತರುಗಳು ಮಾರುಕಟ್ಟೆ ಕಡೆಗೆ ಹೋಗ್ತಿರ್ಲಿಲ್ಲ, ಈಗ ಅವರು ಸ್ವಂತ ಅವರೇ ಒಂದು ಮಾರುಕಟ್ಟೆಯನ್ನ ಮಾಡ್ಕೊಂಡ್ರು. ನಿಜ ನಿಜ ನಿಜ. ಈ ತರದೆಲ್ಲ ಹೊಸ ಹೊಸ ಬೆಳವಣಿಗೆಗಳಾಗಿವೆ, ಹೊಸ ರೀತಿ ಕೆಲಸಗಳು ಶುರುವಾದವು. ಈಗ ಹುಡುಗರುಗಳು ಬರೀ ಓದ್ಕೊಂಡು ಮಾಡ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇದ್ದವೆಲ್ಲ ಯಾವಾಗ ಈ ಸಂದರ್ಭ ಬಂತು, ರಜಾ ಬಂತು, ಬೇರೆ ಬೇರೆ ಆನ್ಲೈನ್ ಅಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು ಅಲ್ವೇನಪ್ಪ. ಈಗ ಆನ್ಲೈನ್ ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿಲ್ಲ ಕವಾ, ಇವಾಗ ಪಾಠಗಳೇ ನಡೀತಾ ಇದೆಯಲ್ಲ. ನಮ್ಮ ಊರಲ್ಲಿ ಸ್ಕೂಲಲ್ಲಿ ಆನ್ಲೈನ್ ಹೇಳ್ಕೊಡಕ್ಕೆ ಒಬ್ರು ಟೀಚರ್ ಬರ್ತಾರೆ. ಹ್ಞೂ, ಅವ್ರು ಹೆಂಗೆ ಇದ ನೀನು ನೋಡ್ಕೋಬೇಕು ಬಳಸ್ಕೋಬೇಕು ಏನು ಎತ್ತ ಅಂದ್ಬಿಟ್ಟು ಎಲ್ಲನೂ ಹೇಳ್ಕೊಡಕ್ಕೆ ಒಬ್ಬರನ್ನ ಬರ್ತಾರೆ ನಮ್ಮೂರನ್ನ ಗ್ರಾಮ ಪಂಚಾಯತಿಯವರು, ಮಕ್ಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ವ್ಯವಸ್ಥೆ ಮಾಡವ್ರೆ. ಆಮೇಲೆ ಸುಬ್ಬಣ್ಣ, ಈ ಲಾಕ್ಡೌನ್ ಟೈಮಲ್ಲಿ ಮನೇಲೇ ಮದುವೆ ಮಾಡ್ಕೊಂಡ್ರು, ಒಂದ್ 50 ಜನ ಸೇರ್ಕೊಂಡು ಎಷ್ಟು ಉಳಿತಾಯ ಆಯ್ತು. ನಿಜ ನಿಜ ನಿಜ ನಿಜ, ಅಂತೂ ಕರೋನಾ ಉಳಿತಾಯದ ಪಾಠಗಳನ್ನು ಹೇಳ್ಕೊಟ್ಟದೆ. ಆದ್ರೆ ಈಗೆಲ್ಲ ಮತ್ತೆ ಹಂಗೆ ಜನ ಸೇರ್ಕೊಂಡು ಆಡಂಬರವಾಗಿ ಮದುವೆ ಮಾಡ್ತಾ ಇದ್ದಾರೆ. ಮಾಡಬಾರದು ಕಮಲಕ್ಕ. ಅಲ್ಲ ಕಮಲಕ್ಕ, ಈ ಕೊರೋನಾ ಹೊಂಟಾಗಿದ್ದ ಅದಕ್ಕೆ ಈಗ ಚೆಲ್ವಯ್ಯನ ಮನೆ ಮಾತುಕತೆಗೆ ಹೋಯ್ತಿಯಲ್ಲ, ಸ್ವಲ್ಪ ಹೇಳ್ತೀನಿ ಹೇಳ್ತೀನಿ. ನಾನು ಅವನ್ ಮೊದ್ಲೇ ಹೇಳ್ಬಿಟ್ಟಿವ್ನಿ, ನೋಡಪ್ಪ ಈ ಕೊರೋನಾ ಅದೆ, ಜನಗಳು ನಮ್ಮ ಮಾತಿಗೆ ಅವ್ರು ಕೇಳಕ್ಕಿಲ್ಲ ಕಣಪ್ಪ, ಸಂಬಂಧಿಕರು ಜಾಸ್ತಿ, ಸುಮಾರು ಜನ ಬಂದ್ಬಿಡ್ತಾರೆ, ಅದಕ್ಕೆ ಒಸಿ ಇತಿಮಿತಿಯಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ. ಆಮೇಲೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ಚೆಲ್ವಯ್ಯ ನಿನಗೆ, ಇಂಥವ್ರು ಮದುವೆಗೆ ಹೋಗ್ಬಿಟ್ಟು ಹಿಂಗೆ ಸೋಂಕು ಬಂದ್ಬಿಡ್ತು ನಮಗೆ ಅಂದ್ಬಿಟ್ಟು ಹೇಳ್ಕೊಂಡು ಆಡ್ಕೊಬಿಡ್ತಾರೆ, ಬೇಡಕ್ಕಪ್ಪ ಅಂತ ಹೇಳಿವ್ನಿ ನಾನು. ಈಗಾಗಲೇ ಹೇಳಿವ್ನಿ, ಇನ್ನೂ ನಾನು ಹೇಳ್ತೀನಿ ಅವ್ರ ಅವ್ರ ಹೆಂಡತಿ ಅವರೆಲ್ಲ, ಅವ್ರು ನಮ್ಮ ಪಾರ್ವತವ ನಮ್ಮ ಮಾತು ಕೇಳ್ತಾರೆ. ಸರಿ ಬಿಡು, ಈಗ ಯಮನ್ ಹೇಳ್ಬಿಟ್ರೆ ಈ ಚೆಲ್ವಯ್ಯನ ಚೆನ್ನಾಗಿ ಅದರಲ್ಲಿ ಇಟ್ಕೊಂಡವ್ರೆ, ಹೆಂಡತಿ ಮಾತ ಚೆನ್ನಾಗಿ ಕೇಳ್ತಾರೆ. ಹೆಂಡತಿ ಹೇಳ್ದಂಗೆ ಹೆಂಡತಿಯೇ ಅಲ್ಲಿ ಈಗ ಮನೆಯಲ್ಲಿ ಗೃಹಲಕ್ಷ್ಮಿ ಯಜಮಾನಿಕೆ. ಅಯ್ಯೋ ಬಹಳ ಸ್ಟ್ರಿಕ್ಟ್. ರಾಮಪ್ಪನ ನೆಂಟ್ರ ಕತೆ ಒಂದ್ ಹೇಳಿದ್ರೆ ನೀನ್ ಏನ್ ಹೇಳ್ತೀಯೋ, ಅವರು ಹಿಂಗೆ ಏನೋ ಒಂದ್ ಸಮಾರಂಭ ಇಟ್ಕೊಂಡಿದ್ರು, ಜನಗಳೆಲ್ಲ ಹೇಳಿದ್ರಂತೆ ಜಾಸ್ತಿ ಜನ ಬರಕಿಲ್ಲ, ಜಾಸ್ತಿ ವ್ಯವಸ್ಥೆ ಮಾಡ್ಕೊಳಕ್ ಹೋಗ್ಬೇಡ, ತುಂಬಾ ಅದ್ದೂರಿ ಎಲ್ಲ ಬೇಡ, ಅದೇನ್ ಕಾಸು ಉಳಿತದೆ ಅದು ನಾಳೆ ನಿಮ್ಮ ಮಗಳು ಅಳಿಯಂಗ್ ಆಯ್ತದೆ ಅವ್ರು ಕೊಡುವೆ ಅಂತ ಹೇಳಿದ್ರಂತೆ. ಹ್ಞೂ ಅಂತ ತಲೆ ಆಡಿಸ್ಕೊಂಡು ಈ ಮನುಷ್ಯ ಊರ್ಗೆ ದೊಡ್ಡ ಮನಸ್ಸಿ ಅಂತ ತೋರಿಸ್ಕೋಬೇಕು ಅಂದ್ಬಿಟ್ಟು ಆ ಒಂದ್ ಚೌಲ್ಟ್ರಿನೇ ಮಾಡವನೆ, ದೊಡ್ಡ ಚೌಲ್ಟ್ರಿನೇ ಮಾಡವನೆ ನೋಡಪ್ಪ. ಅದು ಏನು ವಸಿ ದುಡ್ಡೇನಿಲ್ಲ, ಕೊಟ್ಟವನೆ ಆಯ್ತಾ, ಕೊಟ್ಬಿಟ್ಟು ಜನ ಬರ್ಬೇಕಲ್ಲಪ್ಪ, ಇವನು ಒಂದು 200-300 ಜನ ಬತ್ತಾರೆ ಅಂತ ಅಂದವನೆ. ಅಲ್ಲಿ ಬಂದವರೇ 30 ಜನ. ವಾ, ಜನವೇ ಬರ್ಲಿಲ್ವಾ? ಬರ್ಲಿಲ್ಲ, ಎದ್ರುಕೊಂಡ್ತಾರಲ್ಲ ಈಗ. ಒಳ್ಳೇದಕ್ಕಪ್ಪ, ನಿಜವಲ್ವೇ, ಒಳ್ಳೇದ. ತಿಂಗಳಿಂದೆ ನಾನು ಹೇಳ್ತಿರೋದು, ಈಗ ನಂಗೆ ಇರ್ಲಿಲ್ಲ ಆಗಿನ. ಓ, ಈಗ ಬದಲಾವಣೆ ಆಗ್ಬಿಟ್ಟಿದೆ. ಏನ್ ಮಾಡ್ದ, ಎಲ್ಲ ನನ್ನಂಗೆ ಯೋಚನೆ ಮಾಡ್ತಾರೆ ಅನ್ಕೊಂಡಿದ್ದ. ಜನ ಬುದ್ಧಿವಂತರು, ಅವ್ರವ್ರ ಆರೋಗ್ಯನ ಅವ್ರವ್ರ ಕಾಪಾಡ್ಕೋಬೇಕು. ಆಮೇಲೆ ಏನಪ್ಪ ಹೀಗೆ ನಡ್ಕೊಂಡು ಹೋಗಕ್ ಆಗ್ತದ, ಎಲ್ಲಾ ಕಡೆ ಹೋಗ್ಬೇಕು, ಅದಕ್ಕೊಂದು ಆಟೋನೋ ಒಂದ್ ಗಾಡಿನ ಮಾಡ್ಕೋಬೇಕು, ಕರೋನಾ ಭಯ, ಅಲ್ಲಿಗೆ ಹೋದ್ರೆ ಹೆಂಗೋ ಬಿಟ್ರೆ ಹೆಂಗೋ ಅಂತ. ನಿಜ, ಎಲ್ಲರೂ ಯೋಚನೆ ಮಾಡೋರೆ ಅಂದ್ರೆ, ಏ ಬಿಡು ನಾವ್ ಹೋಗ್ದೇವ್ರೆ ಏನಾಯ್ತು ಹೋಗಿರ್ತಾರೆ ಅಂತ ಒಬ್ಬೊಬ್ಬನ ಹಂಗ ಅನ್ಕೋಬಿಟ್ರೆ ಅನ್ಕೊಂಡು ಯಾರು ಬರಕಿಲ್ಲ. ಏನಾಯ್ತು ಆಮೇಲೆ ಹೇಳಿದ್ರು, ಅಲ್ಲ ಹಿಂಗ ಆಯ್ತದೆ ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಅಷ್ಟು ದೊಡ್ಡ ಛತ್ರ ಮಾಡಿ ಬರೀ 30 ಜನ. ಏನವ ಅಲ್ಲೂ ವ್ಯರ್ಥ ಅಲ್ವಾ ದುಡ್ಡು? ದುಡ್ಡು ಒಸಿಯವ ಛತ್ರಕ್ಕೆ ಲಕ್ಷಾಂತರ ರೂಪಾಯಿ. ಆಮೇಲೆ ಛತ್ರ ಎಲ್ಲ ಇನ್ ಮದ್ವೆಗೆ ಮುಗಿದೋಯ್ತಲ್ವಾ, 3 ಗಂಟೆ 4 ಗಂಟೆಗೆ ನಾವು ಬುತ್ತಿ ಕಟ್ಕೊಬಿಡ್ತೀವಿ, ಬೇರೆಯವ್ರಿಗೆ ಬಿಟ್ಕೊಡ್ಬೇಕಲ್ಲ ಛತ್ರುವ. ಆವಾಗ ನಾವು ಹೊರಡುವಾಗ ಏನ್ ಮಾಡ್ತಾರೆ, ಬಿಲ್ಲ ಕೊಡ್ತಾರೆ ಕವ್ವ, ಎಕ್ಸ್ಟ್ರಾ ಬಿಲ್ ಅಂತೆ ಅದು. ಹ್ಮ್, ಈಗ ನಾವು ಛತ್ರಕ್ಕೆ ಇಷ್ಟು ಅಂತ ಮಾತಾಡ್ಕೊಂಡಿರ್ತೀವಲ್ವ, ಅದಾದ ನಂತರ ಪಾತ್ರೆ ಪಗಡಗಳು ಅವು ಇವು ಏನೇನು ಕೊಟ್ಟಿರ್ತಾರೋ ಎಲ್ಲ ಲೆಕ್ಕ ಹಾಕತ್ತಾರೆ. ಅದ್ರಲ್ಲಿ ಒಂದೆರಡು ಕಡಿಮೆ ಇದ್ರೆ ಅದಕ್ಕೆ ನಮ್ಮ ಮೇಲೆ ಆಗ್ತಾರೆ. ಆಮೇಲೆ ಗ್ಯಾಸು ಎಲೆಕ್ಟ್ರಿಕ್ ಅವು ಇವು ಎಲ್ಕ ಹಾಕ್ಬಿಡ್ತಾರೆ ಕಣವ. ಅಯ್ಯೋ, ಎಲ್ಲಕ್ಕೂ ಆಯ್ತಾರಲ್ವಾ, ಪ್ರತಿಯೊಂದ್ರಲ್ಲೂ ದುಡ್ಡೈತೆ ದುಡ್ಡೈತೆ. ಯೋಚನೆ ಮಾಡ್ತೀವ ತಿನ್ನುವಾಗ ನೋಡಪ್ಪ, ಬಿಟ್ಬಿಡ್ತೀವಿ. ಈಗ ಒಂದಿಡೀ ಅನ್ನ ಆಗ್ಬೇಕಾದ್ರೆ ಅಕ್ಕಿ ಇರ್ಬೇಕು, ಅಕ್ಕಿ ಬೇಯಕ್ ನೀರಿರ್ಬೇಕು, ಆ ಬೇಯಿಸಕ್ಕೆ ಕಾವು ಶಾಖ ಇರ್ಬೇಕು ಆಯ್ತಾ, ರುಚಿಗೆ ಏನಾದ್ರು ಬೇಕಾದ್ರೆ ಇದು. ಆಮೇಲೆ ಬೆಳೆಯೋನು, ಅದನ್ನ ಎತ್ಕೊಂಡ್ ಬರೋನು, ಒಣಗ್ಸೋನು, ಮಾರಾಟ ಮಾಡೋನು, ಎಲ್ಲಾ ಹಂತದಲ್ಲೂ ಹೋಗಿ ಹೋಗಿ ಹೋಗಿ ಒಂದಿಡೀ ಅನ್ನ ನಮ್ ಕೈಗೆ ಬರ್ತದೆ. ನೀನ್ ಆ ಕೈ ಇಡೀ ಅನ್ನನ ಹಿಂಗ್ ಚೆಲ್ಬಿಟ್ರೆ ಈ ಖರ್ಚೆಲ್ಲ ಏನಾಯ್ತು? ಅಯ್ಯೋ ಅವ, ಮೊನ್ನೆ ನಮ್ಮೂರಲ್ಲಿ ಇದ್ ಮಾಡಿದ್ರಲ್ಲವ ಬೀಗ್ ರೂಟ ಅಂತ ಮಾಡಿದ್ರಲ್ಲವ, ಅದ್ರಲ್ಲಿ ಜನ ಬತ್ತಾರೆ ಅಂದ್ಬಿಟ್ಟು ಅನ್ನುವ ಜೋರಾಗಿ ಮಾಡ್ಕೊಬಿಟ್ಟಿದ್ರು, ಹೆಚ್ಚಿಗೆ ಹಾಕೋಬಿಟ್ಟಿದ್ರು. ಏನೋ ಒಂದ್ ರೂಮ್ ತುಂಬಿಟ್ಟವ್ರೆ ಕಮಲ ಅವಕ್ಕ, ಹ್ಞೂ ಬಸ್ತು ಬಸ್ತು ಅನ್ನುವ ಕೆಳಗಡೆ ಚಾಪೆ ಅದ್ರ ಮೇಲೆ ಒಂದ್ ಪಂಚ ಹಾಸ್ಕೊಬಿಟ್ಟವ್ರೆ ಅನ್ನುವ ಕುಕ್ಕೇನಲ್ಲಿ ತರದು ಸುರಿಯೋದು ತರದು. ನಾನು ನೋಡಿನ ಇದೇನೇ ರೂಮ್ ತುಂಬಾ ತುಂಬೋರಲ್ಲ ಬರೀ ಅನ್ನುವ ಇವರು ಅನ್ಕೊಂಡು ಅರ್ಧ ರೂಮೇ ತುಂಬೋಬಿಟ್ಟಿತ್ತು, ಜನನೇ ಬರ್ಲಿಲ್ಲ ಕಣವ. ಅಯ್ಯೋ ಎಷ್ಟೊಂದ. ಅಯ್ಯೋ ಸದ್ಯ ನಮ್ಮ ಅದೃಷ್ಟಕ್ಕೆ ನಂಗೆ ಕೆರೆ ಅದೆಲ್ಲ ಕೆರೆ ದೊಡ್ಡದು, ಅಲ್ಲಿ ಮೀನ್ ಸಾಕಾಣಿಕೆ ಎಲ್ಲ ಮಾಡ್ತಾವ್ರೆ, ಕಾಂಟ್ರಾಕ್ಟ್ ಎಲ್ಲ ವಹಿಸ್ಕೊಬಿಟ್ಟು ತಗೊಂಡೋಗಿ ಅಲ್ಲಿಗೆ ಸುರಿದೋ. ಸುಬ್ಬಣ್ಣ ನಿನಗೆ ಗೊತ್ತಿಲ್ವಪ್ಪ ವಿಷಯ? ಅಂತೂ ಮೀನುಗಳಿಗೆ ಸುರಿದಿರೋ ನಿನಗೆ ಗೊತ್ತಿಲ್ಲ ಪಾಪ, ನೀನು ಅಟೆಂಡ್ ಮಾಡಿದಲ್ಲ ಈ ವಿಚಾರಗಳೆಲ್ಲ ಯಾರು ಹೇಳಕ್ಕಿಲ್ಲ. ಸುಬ್ಬಣ್ಣನ್ ಹೇಳಿದ್ರೆ ಬೈತಾನೆ ಅಂತ, ಯಾಕಂದ್ರೆ ಮಾಡಕ್ ಮೊದ್ಲೇ ಸುಬ್ಬಣ್ಣನ್ ಕೇಳಿದ್ರೆ ಐಡಿಯಾ ಕೊಡೋರು ಸುಬ್ಬಣ್ಣ. ಹಂಗೆ ಮಾಡ್ಕೊಬಿಟ್ಟು ಅದು ವ್ಯರ್ಥಕ್ಕನವ, ಮಕ್ರಿಗಟ್ಲೆ ತಗೊಂಡೋಗಿ ಕೆರೆಗ್ ಸುರಿದ್ರು. ಈಗ ಕಾಸು ಎಷ್ಟದೆ ಕೊನೆಗೆ ಲೆಕ್ಕ ಸಿಕ್ತಾ? ಲೆಕ್ಕ ಲೆಕ್ಕ ಒಂದು ಅದಕ್ಕೆ ಈಗ ಒಂದ್ ಕೆಲಸ ಮಾಡಿ, ನಿನ್ ಕೈ ಕೊಡಲ್ಲ ಕನಪ, ಅದ ಬೇಡ ಕಣಪ್ಪ ಈಗ ಕೊಡಿಲಿ ಅದು ಹೇಳ್ತೀನಿ. ಯಾಕೆ ಸುಬ್ಬಣ್ಣ ಅಷ್ಟು ನಿನಗೆ ಬೇಡದಿರ ಕಾಸಲ್ವಾ? ಈಗ ಸದ್ಯ ಯಾರು ಹೇಳಿದ್ರು ಬೇಡ ಅಂತ ಅಂದ್ರೆ ಈಗ ಸದ್ಯಕ್ಕೆ ಬೇಡ ಅಲ್ವಾ? ಅದು ಉಳಿತಾಯದ ಹಣ ಕೊಡಿ ಈ ಕಡೆ. ಆಯ್ತು ಕೊಡ್ತೀನಿ ಬಿಡ. ಕಮಲಕ್ಕನ ಹತ್ರ ಕೊಟ್ಟಿರು, ಅದು ಉಳಿತಾಯದ ಹಣ. ಅದು ಬೇಕಾದ್ರೆ ಓಕೆ, ಕಮಲಕ್ಕನ ಹತ್ರ ಕಮಲಕ್ಕ ಒಂದು ಬ್ಯಾಂಕ್ ಇದ್ದಾಗ ಇಸ್ಕೊಳ್ಬಹುದು. ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನ್, ಹಿಂಗೆ ಇಟ್ಕೊಂಡು ಹೋಯ್ತೀಯ ಮೊದ್ಲೇ ನೀನು ಈ ಗಾಡಿನಲ್ಲೇ ಬುರ್ರ ಅಂತ ಹೋಯ್ತೀಯ. ಕಷ್ಟ ಕನಪ್ಪ, ಇಲ್ಲ ಇಲ್ಲ ಕಾಸು ಬೀಳಿಸ್ಕೋತೀಯ, ಇಲ್ಲ ಅದು ಸೋರ್ಕೊಂಡು ಸೋರ್ಕೊಂಡು ಸೋರ್ಕೊಂಡು ಹೋಯ್ತು. ಅಯ್ಯೋ ನಾನು ಒಂದ್ಸರಿ ಹೇಳಿರ್ಲಿಲ್ವೋ ಕಮಲವ್ವ, ಈ ಮಾರಾಟ ಮಾಡ್ಬಿಟ್ಟು ಕಬ್ಬು ಬೆಳೆದಿದ್ರಲ್ಲ ಮಾರಾಟ ಮಾಡ್ಬಿಟ್ಟು ಮಂಡ್ಯದಲ್ಲಿ, ಇವ್ರೇನ್ ಮಾಡ್ಬಿಟ್ಟವ್ರೆ ನಮ್ ಗೌಡ್ರು, ಈ ಚಡ್ಡಿ ಪಟ್ಪಟೆ ಚಡ್ಡಿ ಚಡ್ಡಿ ಜೇಬ್ ಅಗಲ ಇರ್ತದಲ್ಲ ಜೇಬ್ನಲ್ಲಿ ಕಂತೆಗಳ ಎರಡ್ ಮೂರ್ ಕಂತೆಗಳ ಮಡಿಕೋಬಿಟ್ಟವ್ರೆ, ಮಡಿಕೋಬಿಟ್ಟು ಮೇಲ್ಗಡೆ ಪಂಚೆ ಸುತ್ಕೊಂಡಿದ್ರಲ್ಲ ಆ ಪಕ್ಕದ ಹಳ್ಳಿಗೆ ಬರ್ಬೇಕಾಗಿತ್ತವ್ರು, ಅದ ಮಾರ್ಬಿಟ್ಟು ದುಡ್ಡ ತುಂಬಿಕೊಂಡು ಆ ಬಸ್ ಹತ್ ಬಿಟ್ಟವ್ರೆ ಹೊಸ ರಶ್ ಇತ್ತಂತೆ ಬಸ್, ಪಿಕ್ ಪಾಕೆಟ್ ಆಗೋಯ್ತು. ಅಯ್ಯೋ ಹೆಂಗ್ ಮಾಡವ್ರೆ ಅಂದ್ರೆ ಬಸ್ ಹೋಯ್ತಾದೆ ಇವ್ರಿಗೆ, ಅದೇನೋ ನಿದ್ರೆಗೆಟ್ಟಿದ್ರು ಏನೋ ಗೊತ್ತಿಲ್ಲ ಕಣ, ಸ್ವಲ್ಪ ಮೈ ಮರೆತ್ ಬಿಟ್ಟವ್ರೆ ನೋಡವ್ವ. ಮೇಲ್ಗಡೆ ಪಂಚೆ ಏನು ಮಾಡಿಲ್ಲ, ಒಳಗಡೆ ಚಡ್ಡಿ ಜೇಬ್ನ ಕತ್ತರಿಸವ್ರೆ ಕಮಲವ್ವ. ಆಮೇಲೆ ಗೌಡ್ರಿಗೆ ಮುಟ್ ನೋಡ್ಕತ್ತಾರೆ, ಕಂತಿಯೂ ಇಲ್ಲ ಎಂತದು ಇಲ್ಲ, ಜೇಬ್ ಒಳಗೆ ಕೈ ತೋರಿಸ್ತಾರೆ ಜೇಬೇ ಇಲ್ಲ, ಎಲ್ಲ ಹರಿದೋಗದೆ ಕತ್ರಿ ಎಟ್ ಬಿದ್ಬಿಟ್ಟದೆ. ಆಮೇಲೆ ಆ ಕಂಡಕ್ಟರ್ಗೆಲ್ಲ ಹೇಳ್ಕೊಂಡು ಅವರೆಲ್ಲ ನೋಡಪ್ಪ ಇನ್ನೊಂದ್ಸರಿ ಹುಡುಕು ಪಡ್ಕು ಎಲ್ಲಿ ಹುಡುಕಿ ಅಂದ್ಬಿಟ್ಟು ತೋರ್ಸವ್ರೆ, ಏನು ಇಲ್ಲ ನೋಡವ. ಪಂಚಾಯದೆ ಕಣವ ಮೇಲ್ಗಡೆ ಚಡ್ಡಿ ಜೇಬಲ್ಲಿರೋ ದುಡ್ಡಿಲ್ಲ ಕಣ್ರ ಕಮಲಕ್ಕ, ಅದ್ ಹೆಂಗ್ ಹೊಡೆದ್ರು ಕಣವ? ಈಗ ಅದನ್ನೇ ತಿಳ್ಕೊಬೇಕಾಗಿರೋದು. ಈಗ ಮೇಲ್ಗಡೆ ಕಾಣುವಂಗೆ ಇರ್ತದೆ ನೋಡೋ ವಿಷಯ, ಪ್ರತಿಯೊಂದ್ರಲ್ಲೂ ದುಡ್ಡಿರ್ತದೆ, ಗಾಳಿ ಬೆಳಕು ಇಂಧನ ನಾವು ತಿನ್ನೋ ಅಂತ ಊಟ ಆಯ್ತಾ ಹೋಗುವಂತ ಗಾಡಿ ಪ್ರತಿಯೊಂದ್ರಿಂದನು ದುಡ್ಡಿರ್ತದೆ. ಆ ದುಡ್ಡು ಕಡೆ ಗಮನ ಇಟ್ಕೊಂಡ್ರೆ ಆಗ ನೋಡಪ್ಪ ಈಗ ನಾಳೆ ನಾವೇನ್ ಆಚರಣೆ ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ. ಸಂಪನ್ಮೂಲಗಳ ಸಂರಕ್ಷಣೆ ಅಂದ್ರೆ ಹಂಗಾಗ್ಬೇಕು. ಒಟ್ಟಾರೆ ಸುಬ್ಬಣ್ಣ ಒಂದೇ ಮಾತನಲ್ಲಿ ಹೇಳಬೇಕು ಅಂತಂದ್ರೆ, ಸೋರ್ತದಲ್ಲವಾ ಸೋರುವಿಕೆನ ನಾವು ತಡೆಗಟ್ಕ ಬಿಡ್ಬೇಕು. ವಿನಾಕಾರಣವಾಗಿ ಅನಗತ್ಯವಾಗಿ ಖರ್ಚು ಮಾಡೋದ್ನೆಲ್ಲ ಉಳಿತಾಯ ಮಾಡ್ಕೋಬೇಕು. ನಮ್ದು ಬುಡವಾಗೆಲ್ಲ ಬ್ಯಾಂಕ್ ಅಲ್ಲೇ ಬರೋದಕ್ಕ ಬ್ಯಾಂಕ್ ಹಾಕೊಂಡಿರೋ ದುಡ್ಡನ್ನ ನಿನ್ ಕೈ ಕೊಡ್ತೀನಿ ಸುಮ್ಮನೆ ಕೊಡೋದ್ ಕೊಟ್ಬಿಟ್ಟು ದುಡ್ಡು ಸರಿಯಾಗೈತಾ ಅಂತ ಮಾತ್ರ ಕೇಳ್ಬೇಡ ಕಣ್ಣ. ನಂಬಿಕೆ ಅದೇ ಬುಡ್ಕಮ್ಲಾಕೋ ಇದ್ಯಾಕೆ ಹಿಂಗ್ ಮಾತಾಡಿ ನೀನು? ಒಬ್ರು ಮಾಡ್ಕೊಡ್ತಾರೆ ಆದ್ರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರ್ಗ್ ಮಾತ್ರ. ನಮ್ಗೇನು ಅಂದ್ರೆ ನಾವ್ ಹೋಗ್ಬಿಟ್ಟು ಅವ್ರು ಕುಡಿಯೋದ್ ನೋಡ್ಕೊ ಬರೋದು ಅಷ್ಟೇ, ನಮ್ ಕೆಲಸ ಏನಿದ್ದು ಅದ್ ಮುಗಿಸ್ಕೊಬ್ರು. ಅವ್ರಿಗೂ ಕಷ್ಟ ಅಲ್ವಾ? ಮತ್ತೇನ್ ಬಂದವ್ರಿಗೆಲ್ಲ ಕೊಡಕ್ ಆಯ್ತದ? ಅಲ್ಲಲ್ಲ ಇನ್ನೊಂದು ಅವರು ಕೆಲಸ ಮಾಡ್ತಿರ್ತಾರೆ ಪಾಪ, ಅವ್ರಿಗೂ ನೋಡ್ಕೋಬೇಕು. ಟಿಗೆ ಇದ್ರೆ ಕೊಟ್ಬಿಡು ಕುಡ್ಕೊಂಡಂಗೆ ಹೋಯ್ತಿವಿ. ತಕವಾ ದುಡ್ಡ ಈಗ ನಾನ್ ಲೆಕ್ಕ ಹಾಕಿವ್ನಿ, ನಿನ್ಗೆ ಹೇಳ್ತೀನಿ ಮಡಗಿರು. ನಿನ್ನ ಹತ್ರ ಇದ್ರೆ ನೋಡೋಣ, ಈಗ ಸುಬ್ಬಣ್ಣನ ಹತ್ರ ಕೊಡು, ಸುಬ್ಬಣ್ಣ ಲೆಕ್ಕ ಹಾಕಿ ನನ್ ಕೈ ಕೊಡ್ಲಿ, ಆಮೇಲೆ ನೀನು ಅಷ್ಟಿತ್ತು ಇಷ್ಟಿತ್ತು ಅಂತ ಮಾತ್ರ ನನ್ಗೆ ಹೇಳ್ಬೇಡ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕಮಲಕ್ಕ ಏನ್ರ ಜನ ಎಲ್ಲೋದ್ ನಮ್ಮ ಶಂಕರಣ್ಣ ದನದ ಕೊಟ್ಟಿಗೆ ಮಾಡಕ್ಕೆ ಅಂತ ಒಸಿ ಮರ ತತ್ತೀನಿ, ಹಂಗೆ ಸಿದ್ದನ್ನು ಕರ್ಕೊಂಬತ್ತೀನಿ ಅಂತ ಸಂತಗೋದ್ರು. ಹೌದವ್ವ, ಯಾಕೆ ನಮ್ ಸಂಕ್ರಣಿಗೆ ಏನು ಗೊತ್ತಿಲ್ವಾ ಅಂತ? ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಪಂಚಾಯತಿ ಆಫೀಸ್ಗೆ ಹೋದ್ರೆ ದನ ಕೊಟ್ಟಿಗೆ, ಕುರಿ ಮೇಕೆ ಶೆಡ್ಡು, ಹಂದಿ ಸಾಕಾಣಿಕೆ ಶೆಡ್ಡು, ಕೊಳಬೆ ಬಾವಿ ರೀಚಾರ್ಜು, ಈರುಳ್ಳಿ ಉಗ್ರಾಣದ ಕಟ್ಟಡ, ಹಂಗೆಯೇ ತೆಂಗು, ಮಾವು, ಸಪೋಟ, ನುಗ್ಗ, ಬಾಳೆ ಬೆಳೆಯಕ್ಕೆ ಆರ್ಥಿಕ ಸಹಕಾರ ಕೊಡ್ತಾವ್ರೆ ಕಣವ. ಅಲ್ದಿಯೇ ಸ್ವಂತ ಕೈ ತೋಟ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಅನುದಾನ ಕೊಟ್ಟಾರಂತೆ. ನೋಡ್ ರಾಜಣ್ಣ, ನೀ ಕೇಳ್ತಾ ಇದ್ದಲ್ಲ, ಅವ್ರೇ ಬತ್ತವ್ರೆ. ಓಹೋ, ಏನ್ ರಾಜಣ್ಣ ಇವತ್ತು ನಮ್ಮಟ್ಟಿದ್ದಿ ಗಾಳಿ ಬೀಸ್ಬಿಟ್ಟದೆ. ನಿನ್ನೆ ನೋಡಕ್ಕೆ ಬಂದಿ ಬಾ ಶಂಕರಣ್ಣ. ಅದೇನಾ? ನಾನು ಕಮಲವಂಗ ಎಲ್ಲ ಹೇಳಿವ್ನಿ. ನೀನು ಜಾಬ್ ಕಾರ್ಡ್ ಮಾಡಿಸಿದಯ್ಯ ಅಲ್ವಾ? ಹೂಂಕಪ್ಪ. ಹಂಗಾದ್ರೆ ನೀನ್ ಹೆಂಗಿದ್ರು ಈಗ ದನದ ಕೊಟ್ಟಿಗೆ ಮಾಡಕ್ಕೆ ಅಂತ ಹೊಂಟಿದೈ? ನಿಜ. ಪಂಚಾಯತಿ ಆಫೀಸ್ಗೆ ಹೋಗಿ ಈ ಇಸಿವ ತಿಳಿಸು, ನಿನಗೆ ಅನುದಾನ ಸಿಗುತ್ತೆ ಕಣಪ್ಪ. ಹೌದಾ? ಹಂಗಾರೆ ಈಗಲೇ ಹೊಂಟಿ ಕಣ್ಬಿಡು. ಇದು ಚಾಮರಾಜನಗರ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ಕೃಷಿ ದರ್ಪಣ, ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ 16ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಟೊಮ್ಯಾಟೊ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗೆ ಸಂದರ್ಶನವಿದೆ. ಅದು ಎಸ್ಪೆಷಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತಕ್ಕ ನಾವು ಬಂದಾಗ ಏನಾಗ್ತದೆ, ಅದು ಮೇ ತಿಂಗಳೇ, ಏಪ್ರಿಲ್ ಮೇ ತಿಂಗಳಿಗೆ ಪ್ರಾರಂಭ ಆಗ್ಬಿಡ್ತದೆ. ಮೊದಲನೇ ಮಳೆ ಬೀಳ್ತಕ್ಕಂತ ಏನ್ ಗುಂಡ್ಲು ಪೇಟೆ ಬೀಳ್ತಕ್ಕಂತ ಮೊದಲ ಮಳೆ ಆಕ್ಚುಲಿ ಏಪ್ರಿಲ್ ಸೆಕೆಂಡ್ ವೀಕ್ ಗೆ ಪ್ರಾರಂಭ ಆಗೋದ್ರಿಂದ ಏಪ್ರಿಲ್ ನಮಗೆ ಇಂದಾನೆ ಪ್ರಾರಂಭ ಆಗ್ತಕ್ಕಂತ ಒಂದು ಬೆಳೆ. ಅಂದ್ರೆ ಯೂಶುವಲ್ ಆಗಿ ನಾವು ರೆಕಮೆಂಡ್ ಮಾಡ್ತಕ್ಕಂಥ ಬೆಳೆ ಅಂದ್ರೆ ಯಾವ ಟೈಮ್ ಅಂದ್ರೆ ಈ ಭಾಗಕ್ಕೆ ಎಸ್ಪೆಷಲಿ ಚಾಮರಾಜನಗರ ಭಾಗಕ್ಕಾದ್ರೆ ನಾನು ಹೇಳೋದು ಮೇ 15-15 ಬಹಳ ಸೂಕ್ತ ನಮ್ಮ ಏರಿಯಾಗೆ ಸೋಮಟ ಬೆಳೆಯಕ್ಕೆ. ಮೇ 17 ಮಂಗಳವಾರ ಆರ್ಥಿಕ ಅಭಿವೃದ್ಧಿಗಾಗಿ ತಂತ್ರಜ್ಞಾನದ ವಿನಿಮಯವನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಿಷ್ಣುವರ್ಧನ ಅವರೊಂದಿಗೆ ಸಂದರ್ಶನ. IIHR ನಲ್ಲಿ ಅಂದರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಯಾದಂಥ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವರ್ಷಕ್ಕೆ 2 ಕಾರ್ಯಾಗಾರ ಆಗುತ್ತೆ. ಆ ಕಾರ್ಯಾಗಾರದಲ್ಲಿ ಅವರು ಬಂದು ಮಂಡನೆ ಮಾಡಬೇಕು, ನಾವು ಇಂಥ ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಆ ಮಂಡನೆ ಮಾಡಿ ನಮ್ಮ ಒಂದು ಆ ಕಾರ್ಯಾಗಾರದಲ್ಲಿ ಅದನ್ನು ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನಮ್ಮಲ್ಲಿ ಆ ಒಂದು ಮಂಡನೆ ಮಾಡಿದಾಗ ಅದು ಚೆನ್ನಾಗಿ ಬರ್ತದೆ ಅಂದಾಗ ನಮ್ಮಲ್ಲಿ ಅದನ್ನು ಅಕ್ಸೆಪ್ಟ್ ಆದಮೇಲೆ ಅವರು ನಮ್ಮ ಒಂದು ವಿಶ್ವವಿದ್ಯಾಲಯದ ಒಂದು ಯಾವುದು ರಿಸರ್ಚ್ ಸ್ಟೇಷನ್ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಅದನ್ನು ಕೊಡ್ತೀವಿ. ಮೇ 18 ಬುಧವಾರ ಹೂವು ಹಾಗೂ ಸುಗಂಧಿತ ಸಸ್ಯಗಳ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ನಂಜನಗೂಡು ತಾಲೂಕು ಬಿಳುಗುಲಿಯಲ್ಲಿ ಕೃಷಿ ನಡೆಸುತ್ತಿರುವ ಬಿಎನ್ ನಾಗೇಶ್. 0.3% ಇಲ್ದಿದ್ದಾಗ ಸೀಡ್ಲಿಂಗ್ ಕೌಂಟ್ಸ್ ಯಾಕೆ ಕಡಿಮೆ ಆಯಿತು ಅನ್ನೋದು ಒಂದು ಚರ್ಚೆ ಮಾಡಿದಾಗ ಕಾರ್ಬನ್ಸ್ ಯಾವಾಗ ಆರ್ಗ್ಯಾನಿಕ್ ಕಾರ್ಬನ್ಸ್ ಕಡಿಮೆ ಇದೆ ಹಾಗಾಗಿ ಅದರಲ್ಲಿ ಬಂದಿಲ್ಲ ಅನ್ನೋದು ಒಂದು ಮಂದಟ್ಟಾಯಿತು ನಮಗೆ. ನಾವು ಇದೇ ರೀತಿ ಮಾಡ್ಕೊಂಡು ಹೋದರೆ ನಮ್ಮ ಭೂಮಿಯಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ. ನೆಕ್ಸ್ಟು ಅದೇನಿದ್ರು ಸೈಟ್ ಮಾಡಿಬಿಟ್ಟು ಮಾರೋರಿಗೆ ಕೊಡಬೇಕಾಗತ್ತೆ. ಇದನ್ನು ಉಳಿಸ್ಕೊಳ್ಳೋಣ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಹಳೆಯದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆ ಕ್ರೆಡಿಟ್ ತೀರ್ಸೋಕ್ಕಾಗಲ್ಲ, ಇನ್ನೂ ತರಕಾರಿ ಬೆಳೆದು ನಾವು ಆ ಕ್ರೆಡಿಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಕಾಸ್ಟ್ ಆಫ್ ಕಲ್ಟಿವೇಷನ್ ಒಂದು ಪ್ರಾಜೆಕ್ಟ್ ಹಾಕೊಂಡ್ವಿ. ಮೇ 19 ಗುರುವಾರ ಬೇಳೆಕಾಳು ಬೆಳೆಗಳ ಕೃಷಿ ಹಾಗೂ ಆಹಾರ ಭದ್ರತೆಯನ್ನು ಕುರಿತು ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ HV ದಿವ್ಯಾ ಅವರೊಡನೆ ಸಂದರ್ಶನ. ಆ ಒಂದು ತಳಿಯ ಉಪಯೋಗ ಪಡ್ಕೊಂಡು ನಾವು ಆಯ್ದ ಗ್ರಾಮಗಳಲ್ಲಿ ಒಂದು ಬೀಜೋತ್ಪಾದನೆ ಯೋಜನೆನ ಕೈಗೊಂಡ್ವಿ. ಕಾರಣಾಂತರದಿಂದ ಆ ಒಂದು ತಳಿಗೆ ಹಳದಿ ರೋಗ ತುತ್ತಾಗ್ತಾ ಇದ್ದಿದ್ದರಿಂದ ಆಮೇಲೆ ಈ ಭಾಗದಲ್ಲಿ ಪ್ರತಿ ಸಲನೂ ಒಂದು ಮಳೆ ಹೆಚ್ಚಾಗಿ ಒಂದು ಬೆಳೆ ಹಾಳಾಗ್ತಿತ್ತು, ಇಲ್ಲಾಂದರೆ ಮಳೆ ಕಡಿಮೆ ಆಗಿ ಹಾಳಾಗ್ತಿತ್ತು. 2017-18 ಸಾಲಿನಲ್ಲಿ ಬೆಳೆ ಚೆನ್ನಾಗಿ ಬಂತು, ಆದರೆ ಕಟಾವಿನ ಹಂತದಲ್ಲಿ ತುಂಬ ಮಳೆ ಆಗಿದ್ದರಿಂದ ಕಟಾವು ಮಾಡೋಕ್ಕೆ ಹಲವು ರೈತರಿಗೆ ಸಾಧ್ಯ ಆಗಲಿಲ್ಲ. ಮೇ 20 ಶುಕ್ರವಾರ ಹೈನುರಾಸುಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿರುವ ಡಾಕ್ಟರ್ ರಕ್ಷಿತ್ ರಾಜ್ ಅವರೊಂದಿಗೆ ಮಾತುಕತೆ. ನಮ್ಮ ಮೈಸೂರು ಭಾಗದಲ್ಲಿ ಅಂತೂ ಕಳೆದ ವರ್ಷ ಕಾಲುಬಾಯಿ ಜ್ವರಕ್ಕೆ ಹಲವಾರು ಜಾನುವಾರುಗಳು ತುತ್ತಾಗಿ ಎಷ್ಟೋ ಸಾವುಗಳನ್ನು ಕೂಡ ಕಂಡುಬಂದವು. ಇದೇನಂತಂದರೆ ಶಾಖರ ಒತ್ತಡ ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಈ ಕಾಲುಬಾಯಿ ಜ್ವರಕ್ಕೂ ಕೂಡ ತುತ್ತಾಗುವಂಥದ್ದು ಇರುತ್ತೆ. ಇವನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಅಂತಂದರೆ ಕೆಲವು ನಿಯಂತ್ರಣಗಳಿಗೆ ಇರುವಂಥ ಕೆಲವು ಮೆಷರ್ಸ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. May 21 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈಗ ಸಾಮಾನ್ ಎಲ್ಲ ಇಟ್ಟಿದಲ್ಲವಾ, ಅವು ಕರೆಕ್ಟ್ ಆಗಿ ಇದ್ದವ? ಕಮಲಾ ಕೈನಾದ್ರೂ ಎತ್ಕೊಬಿಟ್ಟಿದ್ದಾಳ ನೋಡ್ಕೋ. ನಮ್ಮ ಮಧ್ಯ ನೀನೇನ್ ತಂದಾಕ್ಬೇಡ, ನನಗಂತ ಕಳ್ಬುದ್ದಿ ಇಲ್ಲ ಅಂದಿದ್ದಕ್ಕೆ ತನ್ ನಮ್ಮ ಮನೇಲಿ ಇಟ್ಟಿರೋದು ಅಷ್ಟು ಧೈರ್ಯವಾಗಿ. ಇನ್ನು ಇನ್ನೊಂದಿನ ಬಂದು ಟೀ ಕೇಳು, ಆಮೇಲೆ ಮಾಡ್ತೀನಿ ನಿನ್ಗೆ. ಈ ರಾಜ ಕೊಟ್ರ ಒಡವೆನ ಬ್ಯಾಗ್ ಒಳಗ ಹಾಕಿ, ಬ್ಯಾಗ್ ಇಂದ ಟ್ರಂಕ್ ಒಳಗ ಹಾಕಿ, ಟ್ರಂಕ್ ನ ಎಲ್ ಮಡಗಳ ಗೊತ್ತ ಕಮಲಕವ, ಆ ಬತ್ತಗಿತ್ತೆ ಎಲ್ಲ ತುಂಬತ್ತಾರ ಒಳಗಡೆ ಸೇರಿಸ್ಬಿಟ್ಟಿದಾಳ. ಅದು ರೂಮ್ ಇರಲ್ವ ಕಣಜ ಅಂತ, ಗುಡಾಣ ಗುಡಾಣ ಕಣಪ್ಪ ಜೋಡಿಸ್ಬಿಟ್ಟು ಬೀಗ ಹಾಕ್ತಾರಲ್ಲ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित